ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಮತ್ತೊಂದಷ್ಟು ಜಮೀನನ್ನ ಅವರು ವಾರಕ್ಕೆ ಅಂತ ಹೇಳಿಯೂ ಕೂಡ ಪಡೆದುಕೊಂಡು ಅದರಲ್ಲೂ ಕೂಡ ಬೇರೆ ಬೇರೆ ತರಹದ ಬೆಳೆಗಳನ್ನ ಮಾಡ್ತಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಶಿಧರ್. ನಮಸ್ಕಾರ ಸರ್. ಶಶಿಧರ್, ಎಷ್ಟು ವಯಸ್ಸು ನಿಮಗೆ? ಸರ್, ನಿಮ್ 38 ಸರ್. 38 ವರ್ಷ ಆಯ್ತು. ಏನು ಓದಿದ್ರಿ ತಾವು? 8ನೇ ತರಗತಿ ಓದಿದ್ದು, ಮತ್ತೆ 8ನೇ ತರಗತಿಯಿಂದ ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು ಅಂತ SLC ಎಕ್ಸಾಮ್ ಕಟ್ಟಿ SLC ಎಕ್ಸಾಮ್ ಪಾಸ್ ಮಾಡ್ಕೊಂಡೆ ಸರ್. 9th ಓದಲಿಲ್ಲ, ಡೈರೆಕ್ಟ್ SLC ಪಾಸ್ ಮಾಡ್ಕೊಂಡೆ. ಅಲ್ಲಿಂದ ಸ್ಟಾಪ್ ಮಾಡಿದೆ ಸರ್. ಅಲ್ಲಿಂದ ಸ್ಟಾಪ್ ಮಾಡಿ ನಮ್ಮ ಅಪ್ಪಾಜಿಯವರು ವ್ಯವಸಾಯನ ಮಾಡ್ತಾ ಇರೋದು ಚಿಕ್ಕದ್ರಿಂದ, ಅವ್ರ ಜೊತೆನೆ ಅಗ್ರಿಕಲ್ಚರ್ ಕೆಲಸ ಹಿಂಗೆ ಮಾಡ್ಕೊಂಡು ಅವ್ರು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸರ್. 8ನೇ ಕ್ಲಾಸ್ಗೆ ಯಾಕೆ ಶಾಲೆ ಬಿಟ್ರಿ? ಸರ್, ಶಾಲೆ ಅಂದ್ರೆ ನಮ್ಮಲ್ಲಿ ಒಬ್ರು ಲೇಬರ್ ಇದ್ರು ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋದಕ್ಕೆ, ಅವರು ಒಂಥರ ಬಲ್ಗೈ ಬಂಟ ಅಂತರ ಇದ್ರು. ಅವರು ಆಟೋಮೆಟಿಕ್ ಆಗಿ ಒಂದು ಬೆಳೆ ಇತ್ತು ಸರ್, ನಮ್ದು 10 ಎಕರೆ ಆಲೂಗಡ್ಡೆ ಕ್ರಾಪ್ ಇತ್ತು, ಅದಕ್ಕೆ ಮೆಡಿಸಿನ್ ಎಲ್ಲ ಅಂಗಮಾರಿ ರೋಗಕ್ಕೆ ಸ್ಪ್ರೈ ಮಾಡ್ಬೇಕಿತ್ತು. ಆ ಸ್ಪ್ರೈ ಮಾಡ್ಬೇಕಾದ್ರೆ ಅವ್ರು ಕೈ ಕೊಟ್ಬಿಟ್ರು. ಅವಾಗೇನೇ ನಮ್ಮ ಅಪ್ಪಾಜಿ, ನನಗೆ ಯಾರು ಲೇಬರ್ಸ್ ಇಲ್ಲ, ನನಗೆ ಆಲೂಗಡ್ಡೆ ಬಿಡಬೇಕು ಅಂದ್ರೆ ಔಷಧಿ ಹೊಡಿಬೇಕು, ಇಲ್ಲಿ ನೀವು ಸ್ಕೂಲಿಗೆ ಹೋಗ. ನಮ್ಮ ಅಪ್ಪಾಜಿ ಓದಿಲ್ಲ ಸರ್. ನಮ್ಮ ಅಪ್ಪಾಜಿ ಓದಿದ್ರೆ ಅವ್ರು ಓದು ಅಂತ ಹೇಳೋರ ಏನೋ ಗೊತ್ತಿಲ್ಲ, ಅವ್ರು ಓದಿಲ್ಲ, ಅವರು ವ್ಯವಸಾಯನೇ ಮಾಡ್ಕೊಬರ್ತಾ ಇದ್ರು ಸಣ್ಣದ್ರಿಂದ. ನನ್ನ ಜೊತೆ ನೀನು ವ್ಯವಸಾಯ ಮಾಡ್ಕೊಂಡಿದ್ ಬಿಡು, ಇನ್ನ ನೀನು ಓದೋದ್ ಬೇಡ, ಏನು ಓದ್ದವರಲ್ಲಿ ಏನ್ ಮಾಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು, ಅವಾಗಿಂದ ನನಗೂ ಅಷ್ಟು ಗೊತ್ತಿಲ್ಲ ಸರ್, ನಾನು ಸ್ವಲ್ಪ ಚಿಕ್ಕ ಏಜ್ ಅಲ್ವಾ, ನಾನು ಸ್ಟಾಪ್ ಮಾಡ್ಬಿಟ್ಟೆ ಅಷ್ಟಕ್ಕೇನೆ. ನಮ್ಮ ಅಣ್ಣ ಓದು ಅಂತ ಹಿಂಸೆ ಮಾಡಿದ್ರು, ಆದ್ರೂ ಓದ್ಲಿಲ್ಲ ಸರ್. ನಾನು ಓದ ಆಸಕ್ತಿ ಇತ್ತು, ಓದ್ ಸರ್ ಇರ್ಲಿಲ್ಲ. ಅವಾಗ ತಂದೆಗೆ ನೆರವಾಗಬೇಕು ಅಂತ ಹೇಳಿ ಶಾಲೆನ ಬಿಟ್ಬಿಟ್ರಿ? ಹೌದು ಸರ್, ಶಾಲೆನ ನಮ್ಮ ಅಪ್ಪಗೋಸ್ಕರನೇ ಬಿಟ್ಟಿದ್ದೆ ನಾನು. ನಮ್ಮ ಅಪ್ಪ ಹೇಳಿಲ್ಲ, ಬಿಡ್ತಿರ್ಲಿಲ್ಲ ಸರ್. ನಾನು ಓದೋದ್ರಲ್ಲಿ ಆಸಕ್ತಿ ಇತ್ತು, ಆ ಸ್ಕೂಲ್ ಬಿಟ್ಮೇಲೆ ವ್ಯವಸಾಯದ ಕಡೆ ನಾನು ಬಂದಿದ್ದು. ಈಗ 8ನೇ ಕ್ಲಾಸ್ ಸ್ಕೂಲ್ ಬಿಟ್ಟೆ ಅಂತ ಅಂದ್ರಲ್ಲ, ಮತ್ತೆ SLC ಓದ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಸರ್, ನನಗೆ ಆ ಬಿಟ್ಟಿದ ತಕ್ಷಣ ಏನಾಯ್ತು, ಸ್ವಲ್ಪ ಕಷ್ಟ ಅನಿಸ್ತು ಭೂಮಿ, ನನಗೆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸ್ತು. ಅವಾಗ ಸರ್ SLC ಓದಿದ್ರೆ ಮಿಲ್ಟ್ರಿಗೆ ಹೋಗೋರು, ನಾನು ಆರ್ಮಿಗೆ ಹೋಗ್ಬೇಕು, ನಾನು ಒಂದು SLC ಪಾಸ್ ಮಾಡಿ ಆರ್ಮಿಗೆ ಹೋಗ್ಬೋದು. ಆ SLC ಪಾಸ್ ಮಾಡಿ ಆರ್ಮಿಗೆ ಹೋಗೋಣ ಅನ್ನೋಷ್ಟೊಳಗೆ ನನಗೆ ಶುಂಠಿ ಕೈ ಹಿಡಿದ್ಬಿಟ್ಟಿತ್ತು ಅಷ್ಟೊಳಗೆ. ಅವಾಗ ಶುಂಠಿಲಿ ದುಡ್ಡು ನೋಡಿದ್ಮೇಲೆ ಆರ್ಮಿಗೆ ಏನಕ್ಕೆ ಹೋಗ್ಬೇಕಪ್ಪ, ಕಷ್ಟ ಪಡಕ್ಕೆ, ಅಲ್ಲಿಗೆ ಕಷ್ಟ ಪಡಬೇಕು ದೇಶಕ್ಕೋಸ್ಕರ ಇಲ್ಲ ಅಂತಲ್ಲ, ಅದು ನನಗೆ ಬೇಡ, ನನಗೆ ವ್ಯವಸಾಯದಲ್ಲೇ ಚೆನ್ನಾಗಿರ್ಬೇಕಾದ್ರೆ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ವ್ಯವಸಾಯ ಶುರು ಮಾಡಿದೆ ಸರ್. ಅವಾಗ ಇಲ್ಲೇ ದುಡಿಮೆ ಚೆನ್ನಾಗಿದೆಯಲ್ಲ ಅಂತ ಅಂತ ಅನ್ಕೊಂಡು ಸರ್, ಇಲ್ಲೇ ದುಡಿಮೆ ಚೆನ್ನಾಗಿದೆಯಲ್ಲ ಅನ್ಕೊಂಡು ಇಲ್ಲೇ ಶುರು ಮಾಡಿದೆ ಸರ್. ಹೆಂಗೆ ಶುಂಠಿ ಕೈ ಹಿಡಿತು ಅಷ್ಟೊತ್ತಿಗೆ ಅಂತ ಹೇಳಿದ್ರಲ್ಲ, ಶುಂಠಿ ಮೊದಲೇ ಕೈ ಹಿಡಿತೋ ಅಥವಾ ಆನಂತರ ಕೈ ಹಿಡಿತೋ ಹೇಗೆ? ಸರ್, ಶುಂಠಿ ಸ್ಟಾರ್ಟಿಂಗ್ ಆಗ್ತದೆ ಸರ್, ನಾನು 7 ಚೀಲ ಆಗ್ತೆ, ಅದು 7 ಚೀಲ ಹಾಕಿದ್ದು ಸ್ವಲ್ಪ ಮಾರೋ ವರ್ಷದೊಳಗೆ 500 ರೂಪಾಯಿ ರೇಟ್ ಆಯ್ತು. ನಾನು ಬಿತ್ತನೆ ತರಬೇಕಾದ್ರೆ 1600 ರೂಪಾಯಿ ಬಿತ್ತನೆ ಇತ್ತು, ಆಮೇಲೆ ಆ ವರ್ಷ ನಾವು ಮಾರೋ ವರ್ಷದೊಳಗೆ 500 ರೂಪಾಯಿ ರೇಟ್ ಬಂದ್ಬಿಡ್ತು. ಅವಾಗ ಮಧ್ಯವರ್ತಿಗಳಿಗೆ ಬಂದ್ರು ಅಂತ ಅವ್ರಿಗೆ ಕೊಟ್ವಿ, ಅವ್ರು ದುಡ್ಡು ಕೊಡ್ಲೇ ಇಲ್ಲ ಸರ್, ಹಂಗೆ ಹೋಗ್ಬಿಟ್ರು ಅವರು. ಹಂಗೆ ಹೋದ ನಾವೇನ್ ಮಾಡಿದ್ವಿ, ಮತ್ತೆ ಅವ್ರು ಬಿಟ್ಟು ಹೋದ್ರೆ ಈಗ ದುಡ್ಡು ತಕ್ಕೊಂಡು ಹೋದ್ರು ಪರವಾಗಿಲ್ಲ ಅನ್ಕೊಂಡು ಮತ್ತೆ ಶುಂಠಿ ಮಾಡೋದು ಬಿಡ್ಲಿಲ್ಲ ಸರ್. ನಾವು ಶುಂಠಿ ಮತ್ತೆ ಮಾಡಿದೆ ನಾನು, ಆ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಮತ್ತೆ 20 ಚೀಲ ಹಾಕ್ತೆ. ಅದು ಹಾಕಿದ್ಮೇಲೆ ಒಳ್ಳೆ ಬೆಳೆ ಚೆನ್ನಾಗಿ ಬಂತು ಸರ್. 1 ಎಕರೆಗೆ 20 ಚೀಲ ಹಾಕಿದ್ದೆ, 400 ಚೀಲ ಶುಂಠಿ ಆಯ್ತು, 400 ಚೀಲ ಆಯ್ತು, 1600 ರೂಪಾಯಿ ರಿಟರ್ನ್ ಮಾಡಿದೆ ಸರ್. ನನಗೆ ಖರ್ಚೆಲ್ಲ ಕಳೆದು ಬಿಟ್ಟು 3 ಲಕ್ಷ ಲಾಭ ಆಯ್ತು. ಅವಾಗಿಂದ ಸರ್ ನನ್ನ ಶುಂಠಿಲಿ ತುಂಬಾ ಇಷ್ಟ ಆಯ್ತು ಶುಂಠಿ ಮೇಲೆ, ನಾನು ಶುಂಠಿ ಮಾಡ್ಬೇಕು, ಶುಂಠಿ ಬಿಡಬಾರ್ದು ಅಂತ ಅವಾಗಿಂದ ಶುರು ಮಾಡಿದೆ ಸರ್. ಶುಂಠಿಯನ್ನ ವೈವಿಧ್ಯಮಯವಾಗಿ ಬೆಳಿತೀನಿ ಅಂತ ಹೇಳಿದ್ರಿ ತಾವಾಗ್ಲೇನೆ. ನಾನು ಒಂದೇ ತರದ ಬಿತ್ತನೆ ಬೀಜ ಬಳಸೋದಿಲ್ಲ, 3 ತರದ್ದು ಪ್ರತಿ ವರ್ಷನೂ ಹಾಕ್ತೀನಿ ಅಂತ ಹೇಳಿ. ಯಾಕೆ 3 ತರದ್ದು ಹಾಕ್ಬೇಕು ಅಂತ ಅನಿಸ್ತು ನಿಮ್ಗೆ? ನನ್ನ ಶುಂಠಿಗೆ ನಾನು ಕೋಳಿ ಗೊಬ್ಬರ ಹೊಡಿತೀನಿ. ಕೆಲವರು ಹೇಳಿದಾರೆ ಕೋಳಿ ಗೊಬ್ಬರ ಹಾಕಿರೋ ಬಿತ್ತನೆ ಚೆನ್ನಾಗಿರಲ್ಲ, ಇದು ಕೋಳಿ ಗೊಬ್ಬರ ಹಾಕಿರೋದು ನೆಕ್ಸ್ಟ್ ಚೆನ್ನಾಗಿ ಬರಲ್ಲ, ಇಳುವರಿ ಚೆನ್ನಾಗಿ ಬರಲ್ಲ, ಇಲ್ಲ ಕಣ್ಣು ಕಪ್ಪಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದ್ ಚಾಯ್ಸ್ ಸರ್, ನಾ 3 ತರ ಬಿತ್ತನೆ ಮಾಡಿದ್ರೆ ಒಂದ್ ಬಿತ್ತನೆ ಅಲ್ಲ ಇನ್ನೊಂದ್ ಬಿತ್ತನೆ ಚೆನ್ನಾಗ್ಬೋದು. ಏನಾದ್ರು ನಾನೀಗ 100 ಚೀಲ ಬಿತ್ತನೆ ಮಾಡ್ತೀನಿ ಅಂದ್ರೆ ಒಂದ್ 30-35 ಚೀಲ ಬಿತ್ತನೆ ಬೇರೆ ಬೇರೆ ಮಾಡ್ಕೋತೀನಿ. ಒಂದ್ 35 ಚೀಲ ಹೋದ್ರು ಇನ್ನ 70 ಚೀಲ, ಒಂದ್ 68 ಚೀಲ ಆದ್ರೂ ಉಳ್ಕೊಳತ್ತೆ ಅನ್ನೋದು ಉದ್ದೇಶಕ್ಕೆ 3 ಬಿತ್ತನೆ ಮಾಡ್ತೀನಿ ಸರ್ ನಾನು. ಅಕಸ್ಮಾತ್ ಬಂದ್ರೆ 3 ಚೆನ್ನಾಗ್ ಬರ್ಲಿ, ಇಲ್ಲ ಅಂದ್ರೆ 1 ಹೋದ್ರೂ 2 ಲಾಭ ಆಗುತ್ತೆ ಅಂತ ಮಾಡ್ತೀನಿ ಸರ್. ಬಿತ್ತನೆ ಬೀಜ ಎಲ್ಲೆಲ್ಲಿ ತರ್ತೀರ ಸರ್? ನಾವು ಬೆಳೆ ನೋಡ್ಕೊಂಡಿರ್ತೀನಿ ಸರ್, ನಾನು ಈಗ ಓಡಾಡ್ತಾ ಇರ್ತೀನಿ ಎಲ್ಲಾ ಕಡೆನು. ಓಡಾಡ್ತಾ ಇದ್ದಾಗ ನನಗೆ ಬೆಳೆ ಎಲ್ಲಿ ಚೆನ್ನಾಗಿರುತ್ತೆ ನೋಡ್ಕೊಂಡಿರ್ತೀನಿ, ಅದು ಒಂದು 10 ತಿಂಗಳ ಆದ ತಕ್ಷಣ ನಾನು ಅವ್ರ ಹತ್ರ ಫೆಬ್ರವರಿ ಟೈಮಲ್ಲಿ ಬಿತ್ತನೆ ಕೊಡ್ತೀರಾ ಅಂತ ಕೇಳ್ತೀನಿ ಸರ್. ಅವಾಗ ಬಿತ್ತನೆ ಕೊಡ್ತೀವಿ ಅಂಬ ನಮ್ಮ ರೇಟಿಗೆ ಬಂದಾಗ ಇಂಥ ರೇಟ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ರೇಟ್ಗಿಂತ 500 ರೂಪಾಯಿ ಜಾಸ್ತಿ ಕೊಡ್ತೀವಿ ಸರ್ ಅವ್ರ ಬಿತ್ತನೆಯವರಿಗೆ. ಅವಾಗ ಚೆನ್ನಾಗಿ ಎಲ್ಲ ಗ್ರೇಡಿಂಗ್ ಎಲ್ಲ ಮಾಡ್ಕೊಬಿಟ್ಟು ಬಿತ್ತನೆ ತರ್ತೀವಿ ಸರ್. ಆತರ ಬಿತ್ತನೆ ಬೀಜ ತಂದು ನೀವು ಬಿತ್ತನೆಯನ್ನ ಮಾಡ್ತೀರಿ? ಹಾ ಸರ್, ನಾವು ಆತರ ಬಿತ್ತನೆ ಮಾಡೋದು ಸರ್. ಶುಂಠಿ ಬೆಳೆ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನೇನ್ ಕೆಲಸ ಮಾಡಬೇಕು ಅಂತೀರಿ, ಮತ್ತೆ ಹೇಗೆ ಬಿತ್ತನೆ ಮಾಡಬೇಕು ಅಂತೀರಿ? ಸರ್, ಶುಂಠಿ ಬೆಳೆಗೆ ಸ್ಟಾರ್ಟಿಂಗ್ ಇಂದನು ಸರ್ ಉಳುಮೆನೆಲ್ಲ ಚೆನ್ನಾಗಿರ್ಬೇಕು. ಸಿಂಗಲ್ ನೇಗ್ಲು ಪಲ್ಟಿ ನೇಗ್ಲು ಹಾಕ್ಸ್ಬಿಡ್ತೀವಿ, ಪಲ್ಟಿ ನೇಗ್ಲು ಹಾಕ್ಸಿ ಸರ್ ಭೂಮಿನ ಒಣಗಾಕ್ಬಿಡ್ತೀವಿ, ಒಂದ್ ತಿಂಗಳು ಚೆನ್ನಾಗಿ ಒಣಗಿಸ್ಬಿಡ್ತೀವಿ ಭೂಮಿನ. ಭೂಮಿನ ಒಣಗಿದ ನಂತರ ಸುಣ್ಣ ಚಿಲ್ಕೊಬಿಡ್ತೀವಿ ಸರ್, ನಾವು ಈ ನಂದಿ ಸುಣ್ಣ ಅಂತ ಬರುತ್ತೆ ಅದು ಸರ್, ಕ್ಯಾಲ್ಸಿಯಂ ಅಂಶ ಕೇಳುತ್ತೆ ಶುಂಠಿ. ಅದನ್ನೆಲ್ಲ ಚೆಲ್ಕೊಬಿಟ್ಟು ರೋಟ್ರಿ ಓಡಿಸ್ಬಿಡ್ತೀವಿ ಸರ್. ರೋಟ್ರಿ ಓಡಿಸಿ ಎಲ್ಲ ಪುಡಿ ಮಾಡ್ಕೊಂತೀವಿ, ಅದ ಮಾಡ್ಕೊಂತೀವಿ. ಆಮೇಲೆ ಇಪ್ಪತ್ತಿಪ್ಪತ್ತು ಅಡಿಗೆಲ್ಲ ಟ್ರಂಚ್ ಮಾಡ್ಕೊಂತೀವಿ ಸರ್. ಟ್ರಂಚ್ ಮಾಡ್ಕೊಬಿಟ್ಟು ಮತ್ತೆ ಒಂದು ಕರೆಕ್ಟಾಗಿ ನಾನು ಸರ್ ಮಾರ್ಚ್ ಎಂಡಲ್ಲಿ ಬೆಳೆ ಮಾಡಕ್ ಶುರು ಮಾಡ್ತೀನಿ. ಮಾರ್ಚ್ 20ನೇ ತಾರೀಕಿಂದ ಬೆಳೆ ಮಾಡ್ತೀನಿ ಸರ್. ಮಾರ್ಚ್ 20ರಲ್ಲಿ ಸೂಕ್ತ ಅಂತ ಬೇಗ ಮಾಡೋರು ಮಾಡ್ತಾರೆ. ನಮಗೆ ಬೇಗ ಮಾಡಿದ್ರೆ ಸೆಟ್ ಆಗಲ್ಲ ಸರ್, ಬೆಳೆ ಚೆನ್ನಾಗಿ ಬರಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಭೂಮಿ ಈಟ್ ಇರುತ್ತಲ್ವಾ, ಅದಕ್ಕೆ ಲೇಟಾಗಿ ಬೆಳೆ ಮಾಡ್ತೀವಿ ಸರ್ ನಾವು. ಅಲ್ಲಿಂದ ಕಂಟಿನ್ಯೂ ಆಗಿ ಏನೇನು ಹಾಕ್ಬೇಕು ಸರ್ ಅದಕ್ಕೆ ಅಂಶಗಳು ಏನೇನು ಬೇಕು ಅದಕ್ಕೆ? ಈಗ ಒಂದು ಹಾಕ್ಬೇಕಾದ್ರೆ ಸಾವಯವ ಗೊಬ್ಬರ ಇರ್ಬೋದು, ಇಲ್ಲ ಮೈಕ್ರೋನ್ಯೂಟ್ರಿಯನ್ಸ್ ಇರ್ಬೋದು, ಇಲ್ಲ ಗ್ರ್ಯಾನ್ಯೂಲ್ ಇರ್ಬೋದು, ಎಲ್ಲಾನು ಮಿಕ್ಸ್ ಮಾಡ್ಕೊಂತೀವಿ ಸರ್. ಎಲ್ಲಾನು ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ನಾಟಿ ಮಾಡಿಸ್ತೀವಿ ಸರ್, ಸ್ಟಾರ್ಟಿಂಗಿಂದ ಶುರು ಮುಟ್ಟು ಆ ಥರ ಮಾಡಿಸ್ತೀವಿ. ಇಪ್ಪತ್ತಿಪ್ಪತ್ತಿಗೆ ಅಡಿಗೆ ಯಾಕೆ ನೀವು ಟ್ರಂಚ್ ಮಾಡ್ಕೊತೀರಿ ಸರ್? 20 ಅಡಿಗೆ ಅಂದ್ರೆ ಏನಾಗುತ್ತೆ ಅಂದ್ರೆ ಸೋನೆ ಶುರುವಾಗುತ್ತೆ. ಸೋನೆ ಶುರುವಾದಾಗ ನಮ್ ಕಡೆ ಶೀತ ಬರುತ್ತೆ. ಈಗ ದಿಣ್ಣೆ ಪ್ರದೇಶ ಆದ್ರೆ ಶೀತ ಬರಲ್ಲ, ಈ ತಗ್ಗು ಪ್ರದೇಶದಲ್ಲಿ ಶೀತ ಜಾಸ್ತಿ ಬರುತ್ತೆ. ಚರಂಡಿ 1.5 ಅಡಿ ಆಳ ಓಡಿಸಿರ್ತೀವಲ್ಲ, ಆ ಚರಂಡಿ ಶೀತ ಎಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲಾನು ಬಸ್ಕಾವಲ ತರ ಮಾಡ್ಬಿಡ್ತೀವಿ ಸರ್. 20 ಅಡಿಲಿ ಅದು ನೀರು ಒಂದ್ ಸ್ವಲ್ಪ ಶೀತ ಹಿಡಿಯಲ್ಲ. ಶೀತ ಹಿಡಿದ್ರೆ ಏನಾಗುತ್ತೆ, ಕೊಳೆ ರೋಗ ಶುರುವಾಗುತ್ತೆ. ಆ ಕೊಳೆ ರೋಗ ಶುರುವಾದ್ರೆ ಶುಂಠಿ ನಿಲ್ಲಲ್ಲ ಸರ್. ಆ 20 ಅಡಿ ಟ್ರಂಚ್ ಇದ್ರೆ ಕೊಳೆ ರೋಗ ಕಡಿಮೆ ಆಗುತ್ತೆ ಸರ್. ಆ ಕಡಿಮೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ 20 ಅಡಿ ಟ್ರಂಚ್ ಹೊಡಿಸ್ತೀವಿ ಸರ್. ರೋಗ ರುಜಿನ ಯಾವ್ದು ಬರಬಾರದು ಅಂತ ಅಂದ್ರೆ ಏನ್ ಮಾಡಬೇಕು, ಏನ್ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಸರ್? ರೋಗ ಯಥೇಚ್ಛ ಬರಬಾರದು ಅಂದ್ರೆ ನಾವು ಫಸ್ಟ್ ಡ್ರೈ ಕೋಡರ್ಮ ಸೋಡಮನಸ್ಸು ಎರಡನ್ನೂ ಭೂಮಿಗೆ ತೇವಾಂಶ ಇದ್ದಂಗೆ ಹಾಕ್ಬಿಡ್ಬೇಕು ಸರ್. ಹಾಕ್ಬೇಕು, ನಾನು 3 ತಿಂಗಳು ಆದ್ಮೇಲೆ ಒಂದ್ಸರಿ ಟ್ರಂಚಿಂಗ್ ಮಾಡಿಸ್ತೀನಿ ಸರ್. ಅದನ್ನ ಟ್ರಂಚಿಂಗ್ ಮಾಡಿದ್ರೆ ಸ್ವಲ್ಪ ರೋಗ ಕಡಿಮೆ ಆಗುತ್ತೆ. ಮಾಮೂಲಿ ಇನ್ನೆಲ್ಲ ಮಾಮೂಲಿ ಮೆಡಿಸಿನ್ಸ್ ಇರುತ್ತಲ್ಲ ಸರ್, ಒಳ್ಳೊಳ್ಳೆ ಬ್ರಾಂಡೆಡ್ ಮೆಡಿಸಿನ್ಸ್ ಇದೆ. ಯಾವ್ದು ನಮಗೆ ಅನ್ಸಿದ್ದು ಸರ್, ನನಗೆ ನಾನು ಮೊದಲಿಂದ ಯಾವ್ದು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಇಂಥ ಮೆಡಿಸಿನ್ ಯಾವ್ದು ಚೆನ್ನಾಗಿ ನಿಲ್ಲುತ್ತೆ, ಇಂಥದ್ದು ಯಾವ್ದು ವರ್ಕ್ ಆಗುತ್ತೆ ಅದನ್ನೇ ಮೆಡಿಸಿನ್ ಮಾಡ್ಬಿಡ್ತೀನಿ ಸರ್. ಇಂಥದ್ದು ಅಂತ ಹೇಳಕ್ಕಾಗಲ್ಲ, ಅದು ಆ ಸಿಚುವೇಶನ್ ತಕ್ಕನಾಗಿ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಅವಾಗವಾಗ ಮಾಡ್ತಾ ಇರಬೇಕು ಅಂತೀರಿ ಸರ್? ಅವಾಗವಾಗ ಅಂತ ಏನಿಲ್ಲ, ರೋಗ ಕಂಡ್ರೆ ಮಾತ್ರ ಮಾಡ್ತೀವಿ ಸರ್. ಈ ಬೆಳವಣಿಗೆ ಆಗೋದಕ್ಕೆ ನಾವು ಭೂಮಿ ಫಲವತ್ತತೆ ಮಾಡ್ಕೊಂಡಿರ್ತೀವಿ. ಭೂಮಿ ಫಲವತ್ತತೆ ಇದ್ರೆ ಬೆಳವಣಿಗೆ ತನ್ನಿಚ್ಚಿ ತಾನೇ ಆಗುತ್ತೆ. ಬೆಳವಣಿಗೆ ಆದ್ಮೇಲೆ ರೋಗ ಒಂದೇ ಉಳ್ಕೊಂಡು ನಮಗೆ. ಆ ರೋಗ ಬರಬಾರ್ದು ಅಂದ್ರೆ ರೋಗ ಶುರುವಾಗುತ್ತೆ ಸರ್, 3 ತಿಂಗಳ ಮೇಲೆ ಶುರುವಾಗುತ್ತೆ ರೋಗ. ಕೊಳೆ ರೋಗ ಬರೋದೆ 3 ತಿಂಗಳಿಂದ 4 ತಿಂಗಳವರೆಗೆ ಜಾಸ್ತಿ ಆಗುತ್ತೆ. ಆ ಕೊಳೆ ರೋಗನ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಶುಂಠಿ ನಮಗೆ ಬೆಳೆ ಬಂತು ಅಂತ ಸರ್. ಅಂದ್ರೆ ಕೊಳೆ ರೋಗ ಯಥೇಚ್ಛ ಮುಂದೆ ಕರಿಯಂಗೆ ಬಿಡ್ತಾ ಇದ್ರೆ ಕೊಳೆ ರೋಗ ನಿಲ್ಸಕ್ಕಾಗಲ್ಲ. ಒಂದೊಂದು ಗೆಡ್ಡೆ ಬಂದ್ರೆ ಬಡ್ಡೆಗೆ ಔಷಧಿ ಉಯ್ಕೊಂಡು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೇಕು ನಾವು. ಈ ಕೋಳಿ ಗೊಬ್ಬರನ ಬಳಕೆ ಮಾಡ್ತೀನಿ ಬಹಳ ಚೆನ್ನಾಗಿ ಶುಂಠಿನಲ್ಲಿ ಅಂತ ಹೇಳಿದ್ರಿ, ಹೇಗೆ ಬಳಕೆ ಮಾಡ್ತೀರಾ, ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತೀರಾ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ನಾವು ನಾಟಿ ಮಾಡ್ಬೇಕಾದ್ರೆ ಈ ಕೋಳಿ ಗೊಬ್ಬರನ ಚೆಲ್ಕೊಬಿಡ್ತೀವಿ ಸರ್. ನಾವು ಫಸ್ಟ್ ಸಿಂಗಲ್ ಲೇಗ್ ಪಲ್ಟಿ ಲೇಗ್ ಹಾಕ್ಸಿರ್ತೀವಲ್ಲ, ಆ ರೋಟ್ರಿ ಎಲ್ಲ ಒಡಸೆ ಆಗುತ್ತಲ್ವ, ಆ ಚೆಲ್ಕೊಬಿಟ್ಟು ಇನ್ನೊಂದ್ಸತಿ ರೋಟ್ರಿ ಹೊಡ್ಸ್ಕೊಬಿಡ್ತೀವಿ ಎರಡನೇ ಸಲ. ಆ ರೋಟ್ರಿ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀವಿ ಸರ್. ಆ ಮಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಭೂಮಿಗೆ ಎಲ್ಲಾ ಕಡೆ ಸೇರುತ್ತೆ ಗೊಬ್ಬರ. ಏನಂದ್ರೆ ಈಟ್ ಜಾಸ್ತಿ ಇರುತ್ತೆ, ಒಂದೊಂದು ಜಾಗಕ್ಕೆ ಜಾಸ್ತಿ ಬಿಡಬಾರ್ದು, ಎಲ್ಲಾ ಕಡೆ ತೆಳುವೆ ಬಿಡಬೇಕು. ಆ ತರ ಅದ ಮಾಡ್ಕೊಬಿಟ್ಟು ನಾಟಿ ಮಾಡೋದು ಸರ್. ಅದರಿಂದ ಕೋಳಿ ಗೊಬ್ಬರ ತುಂಬಾ ಉಪಯೋಗ ಆಗುತ್ತೆ ಮುಂದೆ. ಅದು ಸರ್ ಬೇಗ ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಅಂದ್ರೆ ಅದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಈ ನೈಟ್ರೋಜನ್ ಇದ್ದಾಗ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅದರಿಂದ ಈಗ ದನಿಂಗ್ ಗೊಬ್ಬರ ಎಲ್ಲ ಲಾಂಗ್ ಪವರ್ ಸರ್, ಅದು ಅದೆಲ್ಲ 8 ತಿಂಗಳು ಬೇಕು ಪವರ್ ಬರೋದಕ್ಕೆ. ಈ ಕೋಳಿ ಗೊಬ್ಬರ ಎಲ್ಲ ಆಟೋಮೆಟಿಕ್ 1 ತಿಂಗಳಿಂದ 2 ತಿಂಗಳಿಗೆ ಪವರ್ ಶುರು ಆಗ್ಬಿಡುತ್ತೆ ಸರ್. ಅದರಿಂದ ಕೋಳಿ ಗೊಬ್ಬರ ನಮಗೆ ಉಪಯೋಗ ಅನ್ಸುತ್ತೆ ಸರ್. ಹಾಗೆ ಕೋಳಿ ಗೊಬ್ಬರವನ್ನ ಬಳಕೆ ಮಾಡ್ತಾ ಇದ್ದೀರಿ, ಕೋಳಿ ಗೊಬ್ಬರ ನಿಮ್ದೇ ಸಿಗುತ್ತಲ್ವಾ ಸರ್? ನಮ್ದೇ ಫಾರ್ಮ್ ಮಾಡಿದ್ವಿ ಸರ್, ಅದಕ್ಕೋಸ್ಕರನೇ ಸರ್ ನಾವು ಬಾಯ್ಲರ್ ಕೋಳಿ ಫಾರ್ಮ್ ಮಾಡಿದ್ದೆ, ನಮ್ ಜಮೀನಿಗೋಸ್ಕರ ಸರ್. ನಾನು ಬೆಳೆ ಬೆಳೆಯೋದಕ್ಕೋಸ್ಕರನೇ ಬಾಯ್ಲರ್ ಫಾರ್ಮ್ ಮಾಡಿದ್ದು. ಈಗ 1 ಎಕರೆಗೆ ಎಷ್ಟು ಟ್ರಾಕ್ಟರ್ ಲೋಡ್ ಬಳಸ್ತೀರ ಕೋಳಿ ಗೊಬ್ಬರ ಸರ್? ಸೈಡ್ ಬಾಡಿಗೆ ಟ್ರಾಕ್ಟರ್ಗೆ ಏನು ಕಟ್ಟಲಿಲ್ಲ ಅಂದ್ರೆ ಮಾಮೂಲಿ ಸರ್, ಮಾಮೂಲಿ ಒಂದು 6 ಟ್ರಾಕ್ಟರ್ ಹಾಕ್ತೀವಿ ಸರ್ 1 ಎಕರೆಗೆ. 1 ಎಕರೆಗೆ 6 ಟ್ರಾಕ್ಟರ್ ಹಾಕ್ತೀವಿ. ಜಾಸ್ತಿ ಹಾಕಿದ್ರೆ ಈಟ್ ಜಾಸ್ತಿ ಆಗುತ್ತೆ ಸರ್, ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ. ಕಡಿಮೆ ಹಾಕಿದ್ರೆ ಪವರ್ ಸಾಕಾಗಲ್ಲ. ಒಂದು ಮಿನಿಮಮ್ ಅಂದ್ರೆ ಒಂದು 6 ಟ್ರಾಕ್ಟರ್ ಹಾಕ್ಬೇಕು ಸರ್ ಕೋಳಿ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕುವಂತವ್ರು ಕೂಡ ಇರ್ತಾರೆ, ಅದು ಸೂಕ್ತವಾ ಅಥವಾ ಬರೀ ಕೋಳಿ ಗೊಬ್ಬರ ಬಳಸುವಂತ ಸೂಕ್ತವಾ ಸರ್? ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂದ್ರೆ ಡ್ರೈ ಕೋಡರ್ಮ ಸೋಡಮನಸ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಗರಿ ಮಿಚ್ಚಿಬಿಟ್ಟು ಒಂದ್ ತಿಂಗಳು ಇಡಬೇಕು ಸರ್. ಅದ್ ಗೊಬ್ಬರನ ಇಟ್ಬಿಟ್ಟು ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಎಲ್ಲ ಆಗ್ಬೇಕು. ಅದು ಆದ್ಮೇಲೆ ಭೂಮಿಗೆ ಹೊಡೆದ್ಬಿಟ್ಟು ಬೆಳೆ ಮಾಡಿದ್ರೆ ಒಳ್ಳೇದು ಸರ್ ದನಿ ಗೊಬ್ಬರ. ಇಲ್ಲ ಅಂದ್ರೆ ದನಿ ಗೊಬ್ಬರ ನನಗೇನ ಸೂಕ್ತ ಅಲ್ಲ ಸರ್ ಅದು ಶುಂಠಿಗೆ. ಕೋಳಿ ಗೊಬ್ಬರ ಅಂತೂ ತುಂಬಾ ಒಳ್ಳೇದು ಸರ್, ಯಾಕೆಂದ್ರೆ ಕೋಳಿ ಗೊಬ್ಬರದಲ್ಲಿ ಅಷ್ಟು ರೋಗ ಕಡಿಮೆ, ದನಿ ಗೊಬ್ಬರದಲ್ಲಿ ರೋಗ ಜಾಸ್ತಿ ಸರ್. ಕೋಳಿ ಗೊಬ್ಬರ ಒಂದೇ ಸರಿ ಬಳಕೆ ಮಾಡದ? ಒಂದೇ ಸಲ ಸರ್. ಬೇಕು ಅಂದ್ರೆ ಈ ಸೋನೆ ಹಿಡಿತಲ್ಲ ಆ ಟೈಮಲ್ಲಿ ಬೇಕಾದ್ರೆ ಮೇಲೆ ಉದಿಸ್ಕೋಬಹುದು ಸರ್. ನಮಗೆ ಬೇಕು ಅನ್ಸಿದ್ರೆ ಮಾತ್ರ ಉದಿಸಬಹುದು, ಇಲ್ಲಾಂದ್ರೆ ಬೇಡ ಸರ್. ಅದು ಇಲ್ಲಾಂದ್ರೆ ರಾಸಾಯನಿಕ ಗೊಬ್ಬರನೇ ಬಳಕೆ ಮಾಡ್ತೀರಿ? ರಾಸಾಯನಿಕ ಗೊಬ್ಬರ ಕಡಿಮೆ ಸರ್ ನಾನು ಹಾಕೋದು. ಏನ್ 1 ಎಕರೆಗೆ ಲಾಸ್ಟ್ ಹೊತ್ತಿಗೆ ಒಂದು 2 ಚೀಲದಿಂದ 3 ಚೀಲ ಲಾಸ್ಟ್ ಸರ್ ಹಾಕೋದು ಅಷ್ಟೇ. ಅಷ್ಟೇ ಗೊಬ್ಬರ ಸರ್ ಹಾಕೋ. ಯಾಕೆ ಅಷ್ಟು ಕಡಿಮೆ ಬಳಕೆ ಮಾಡ್ತೀರಿ ಸರ್? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ರೋಗ ಜಾಸ್ತಿ ಸರ್. ರೋಗ ಜಾಸ್ತಿ ಬರೋದ್ರಿಂದ ನಾವು ಒಂದ್ ಟೈಮ್ ಹಾಕಿದ್ರೆ ಒಂದ್ 40 ಕೆಜಿ ಹಾಕ್ತೀನಿ ಸರ್ ಅಷ್ಟೇನೆ. ಒಂದೊಂದ್ ಟೈಮ್ ಹೋಗಿ 4 ಅಂದ್ರೆ 120 ಕೆಜಿ ಬರುತ್ತೆ ಅಷ್ಟೇನೆ. ಯಾವ್ದಾವ್ದು ಎಷ್ಟೆಷ್ಟು ನೋಡ್ಕೊಂಡು ಏನ್ ಅಗತ್ಯ ಇರುತ್ತೋ ಅದನ್ನ ಮಾತ್ರ ಕೊಡ್ತೀರಿ ಸರ್. ಬೆಳೆ ಕುಂಠಿತ ಆದ್ರೆ ಯಾವ್ದು ಕೊಡ್ಬೇಕು, ಬೆಳೆ ಚೆನ್ನಾಗಿದ್ರೆ ಯಾವ್ದು ಕೊಡ್ಬೇಕು ಸರ್? ನೈಟ್ರೋಜನ್ ಕೊಟ್ರೆ ರೋಗ ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ನೈಟ್ರೋಜನ್ ಜಾಸ್ತಿ ಉಪಯೋಗಿಸಲ್ಲ. ಶುಂಠಿ ನೈಟ್ರೋಜನ್ ಕಡಿಮೆ ಸರ್ ಉಪಯೋಗಿಸೋದು ನಮ್ಗೆ. ಸೊ ಬೆಳೆಗೆ ಏನ್ ಬೇಕು ಅನ್ಸುತ್ತೆ ಅದನ್ನ ಮಾತ್ರ ಹಾಕ್ತೀವಿ ಸರ್ ಬೆಳೆಗೆ. ಸಾಮಾನ್ಯವಾಗಿ ಎಷ್ಟು ಎಕರೆಗೆ ಶುಂಠಿ ಹಾಕ್ತೀರಾ ಪ್ರತಿ ವರ್ಷನೂ ಕೂಡ? ಸರ್ ನಾನು ಈಗ 3 ವರ್ಷದಿಂದ 8-8 ಎಕರೆ ಹಾಕೋ ಬರ್ತಾ ಇದೀನಿ. ಮೊದ್ಲು ಒಂದ್ 3 ಎಕರೆ ಹಾಕ್ಸ್ತಿದ್ದೆ ಸರ್, 3 ಎಕರೆಯಿಂದ 4 ಎಕರೆ. ನಾನು ಸ್ಟಾರ್ಟಿಂಗ್ ಶುರು ಮಾಡಿದ್ದು 1 ಎಕರೆಯಿಂದ ಸರ್, 1 ಎಕರೆಯಿಂದ ಇವತ್ತು 8 ಎಕರೆ ಸ್ಟಾಪ್ ಮಾಡಿದ್ದೀನಿ ಸರ್. ಕಳೆದ ವರ್ಷ ಎಷ್ಟು ಹಾಕಿದ್ರಿ ಸರ್? ಕಳೆದ ವರ್ಷ 8 ಎಕರೆ ಹಾಕಿದ್ದೀನಿ ಸರ್. 8 ಎಕರೆ ಹಂಗೆ ಇದೆ ಸರ್, ಶುಂಠಿನೂ ಕಿತ್ತಿಲ್ಲ, ಅದು 8 ಎಕರೆ ಹಾಕಿರೋದಿದೆ. ಇಳುವರಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಎಕರೆಗೆ 400 ಚೀಲ ಬರುತ್ತೆ ಸರ್ ನಮ್ದು. ಎಕರೆ 400 ಚೀಲ ಬರುತ್ತೆ, ತುಂಬಾ ಚೆನ್ನಾಗಿದೆ, ಬೆಳೆ ಏನ್ ತೊಂದರೆ ಇಲ್ಲ ಸರ್. ಇಷ್ಟು ದಿವಸ ಬಿಟ್ಟಿದ್ರಲ್ಲ ಏನು ಹಾಳಾಗೋದಿಲ್ವಾ ಅದು? ಸರ್ ಶುಂಠಿ ಹಾಳಾಗುತ್ತೆ. ಈಗ ರೈತರಿಗೆ ಏನಾಗಿದೆ ಅಂದ್ರೆ ಬೆಳೆನ ಬೆಳೆಯೋದು ನಮ್ ಕೈಲಿದೆ, ಬೆಳೆ ಬೆಳೆ ನಮ್ ಕೈಲಿದ್ರು ಮಾರಾಟ ನಮ್ ಕೈಲಿಲ್ವಲ್ಲ ಸರ್. ನಮ್ ಕೈಲಿ ಇದ್ದಿದ್ರು ಈ ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಬೇಕಾಬಿಟ್ಟೆ ರೇಟ್ ಕೇಳ್ತಾರೆ. ಆ ಮಾರ್ಕೆಟ್ ಅಲ್ಲಿ ಒಂದ್ ರೇಟ್ ನಡೀತಾ ಇರುತ್ತೆ, ನಮ್ಮ ಹತ್ರ ಬಂದ್ಬಿಟ್ಟು ಒಂದ್ ರೇಟ್ ಕೇಳ್ತಾರೆ. ಇವತ್ ಸರ್ ಈಗ ಹಿಂದೆ ಈಗ 1 ತಿಂಗಳ ಹಿಂದೆ ರೇಟ್ ಬಂದಿತ್ತು, ಇವಾಗ ಮತ್ತೆ ಡೌನ್ ಆಯ್ತು, ಇವತ್ತಲ್ಲೇ 1,200 ರೂಪಾಯಿ ರೇಟ್ ಹೇಳ್ತಿದ್ದಾರೆ. ಈಗ ಏನಾಗುತ್ತೆ ಸರ್, ಶುಂಠಿ ಇಟ್ಕೊಂಡ್ರೆ ಹುಳ ಹೊಡಿಯುತ್ತೆ, ಆ ಸಿಂಕೇಜ್ ಬರುತ್ತೆ. ಶುಂಠಿಗಳು ಸರ್ ಇಡ್ತಾ ಇಡ್ತಾ ಇಂದ ಡ್ರೈ ಆಗ್ತಾ ಹೋಗ್ತಾ ಸರ್. ಶುಂಠಿನ ಮಾರುವಂತ ಟೈಮ್ ಅಂದ್ರೆ 9 ತಿಂಗಳಿಗೆ ಕ್ರಾಪ್ ಕ್ಲೋಸ್ ಮಾಡ್ಬೇಕು ಸರ್. ಇವಾಗ 1 ಇಯರ್ ಆಗೋಗಿದೆ, 12 ತಿಂಗಳಾಗಿದೆ. ಇವಾಗ 12 ತಿಂಗಳಾಗಿದೆ, ಇಷ್ಟು ಮಾರಬೇಕಿತ್ತು. ರೈಟ್ ಇಂದ ಕಾರಣದಿಂದಾಗಿ ಶುಂಠಿ ಮಾರಕ್ ಆಗಿಲ್ಲ ಸರ್ ಇನ್ನು. ಹಂಗಾಗಿ ಇನ್ನು ಭೂಮಿನಲ್ಲೇ ಇದೆ. ಹಂಗೆ ಇದೆ ಸರ್, ಭೂಮಿನಲ್ಲೇ ಇದೆ. ನಾವು ಮಾರುಕಟ್ಟೆ ನೋಡ್ಕೊಬಿಟ್ಟು ಈ ವೀಕ್ ಮಾರೋಣ ಅನ್ಕೊಂಡಿದೀವಿ ಸರ್. ರೈಟ್ ಏನಾದ್ರು ನೋಡೋಣ ಏನಾಗುತ್ತೆ ಅಂತ ಸರ್. ಅಟ್ ಲೀಸ್ಟ್ ಅಸ್ಲಾರ್ ಆಗ್ಬೇಕಲ್ಲ ಸರ್. ನಾವು ಬೆಳೆ ಮಾಡಿದೀವಿ ಅಂದ್ರೆ ಅಸ್ಲಾಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್. ಹೋದ ವರ್ಷ ನನ್ನ 30 ಲಕ್ಷ ಖರ್ಚಾಗಿದೆ ಸರ್ ನಂದು. ನಾನು ಅಟ್ ಲೀಸ್ಟ್ ಹೋಗ್ಲಿ ಒಂದು 5 ಲಕ್ಷ ಲಾಸ್ ಆದ್ರೂ ಪರವಾಗಿಲ್ಲ, 25 ಲಕ್ಷ ಆದ್ರೆ ಸಾಕು ಅಂತ ನಾನು ಅನ್ಕೋತಾ ಇದೀನಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಈಟ್ ಜಾಸ್ತಿ ಇದೆ, ನೋಡೋಣ ಈ ಸತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್. ಹೆಚ್ಚು ದಿವಸ ಭೂಮಿಯಲ್ಲಿ ಬಿಟ್ರೆ ಏನೆಲ್ಲ ಸಮಸ್ಯೆ ಆಗಿ ಹಾಳಾಗುವಂತ ಸಾಧ್ಯತೆ ಇರುತ್ತೆ? ಭೂಮಿಲಿ ಹೆಚ್ಚಿನ ದಿನ ಬಿಡಿದ್ರೆ ಏನಾಗುತ್ತೆ ಅಂದ್ರೆ ನೀರನ್ನ ಚೆನ್ನಾಗಿ ಹೊಡ್ಕೋಬೇಕು. ಭೂಮಿ ನೀರ್ ಚೆನ್ನಾಗಿ ಹೊಡಲಿಲ್ಲ ಅಂದ್ರೆ ಸಿಂಕೇಜ್ ಬರುತ್ತೆ, ಈ ತೂಕ ಕಡಿಮೆ ಆಗ್ತಾ ಬರುತ್ತೆ, ಹುಳ ಕೊರಿಯೋದಕ್ಕೆ ಶುರು ಆಗುತ್ತೆ ಒಳಗಡೆನೆ. ಹುಳ ಕೊರೆದು ಶುಂಠಿನ ತಗೊಳ್ಳಲ್ಲ. ಈಗ ಹಿಂದೆ ಈಗ 10 ತಿಂಗಳು ಶುಂಠಿ ಮಾಡಿದ್ರೆ 1/2 ಚೀಲಕ್ಕೆ 60 ಕೆಜಿ ಬಂದ್ಬಿಡುತ್ತೆ. ಇವಾಗ 1 ಚೀಲ ಬರ್ತಿ ತುಂಬಿ ಕುಕ್ಕಿ ಕುಕ್ಕಿ ತುಂಬಿದ್ನು 60 ಕೆಜಿ ಬರೋದು ಕಷ್ಟ. ಆತರ ಆಗ್ಬಿಡುತ್ತೆ, ಟೈಮ್ ಆದಂಗಾದಂಗ್ ತೂಕ ಕಳ್ಕೊತಾ ಹೋಗುತ್ತೆ. ತೂಕ ಚೆನ್ನಾಗಿರ್ಬೇಕು ಅಂದ್ರೆ ಆದಷ್ಟು ಟ್ರೈ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ತೂಕ ಇರುತ್ತೆ ಸರ್. ಚೆನ್ನಾಗಿ ನೀರು ಹೊಡಿಬೇಕು, 1 ವಾರಕ್ಕೊಂದು ಅದ ನೀರು ಹೊಡಿಬೇಕು, ಅದನ್ನ ಆರಕ್ ಬಿಡಬಾರ್ದು. ಆಮೇಲೆ ನೀಟಾಗಿ ಶುಂಠಿ ಮೇಂಟೈನ್ ಮಾಡಬೇಕು, ಹುಳ ಹೊಡಿದಂಗೆ ನೋಡ್ಕೋಬೇಕು. ಆದ್ರೂ ಕಷ್ಟ ಸರ್, ನಮ್ದು ಒಂದೊಂದ್ ಸೇಮ್ ಹುಳ ಹೊಡಿತಾ ಇದೆ, ಆದ್ರೂ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮಾರಕ್ಕೂ ಹೋಗ್ತಿಲ್ಲ, ಇಟ್ಕೊಳಕ್ ಹೋಗ್ತಿಲ್ಲ, ಆತರ ಬಿಡಿದೆ ಸರ್ ನಮ್ದು. ಈ ವರ್ಷ ಶುಂಠಿ ಹಾಕ್ಲಿಕ್ಕೆ ತಯಾರಿ ಎಲ್ಲ ಮಾಡಿದ್ರಲ್ವಾ? ಈ ವರ್ಷನೂ ಮಾಡಿದ್ವಿ ಸರ್, ಹಾಕೋದಕ್ಕೆಲ್ಲ ತಯಾರಿ ಮಾಡಿದ್ವಿ. ಹೋದ ವರ್ಷ 170 ಹಾಕಿದ್ದೆ, ಈ ವರ್ಷ 100 ಚೀಲ ಆಗ್ತಾ ಇದೀನಿ, 1-2 ಚೀಲ ಕಡಿಮೆ ಮಾಡ್ತಾ ಇದೀನಿ. ಯಾಕೆಂದ್ರೆ ಈ ವರ್ಷ ನನಗೆ ಏನಾಗ್ತಾ ಇದೆ ಅಂದ್ರೆ ಸರ್, ಈ ಸತಿ ಹೋದ ಸಲ ದುಡ್ಡು ಆಗ್ಲಿಲ್ಲ, ಆಮೇಲೆ ಇದೆ ಮತ್ತೆ ನೆಕ್ಸ್ಟ್ ಏನು ಕಂಟಿನ್ಯೂ ಆಗ್ಬಿಟ್ರೆ ಅಂತ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಸರ್. ಈ ಸಲ ಖರ್ಚು ಮಾಡಬೇಕು, ಖರ್ಚು ಜಾಸ್ತಿ ಇದೆ, ಖರ್ಚು ಅವ್ರು ಸಾಕಾಗಲ್ವಲ್ಲ ಸರ್. ಈಗ ಎಲ್ಲದಕ್ಕೂ ಬಂಡವಾಳ ಬೇಕಲ್ವಾ? ಈ ಪೈಪ್ ಎಲ್ಲ ನಾನು ಹೊಸದಾಗ ಹಾಕ್ತಿದ್ರೆ ಮತ್ತೆ ಹೊಸದಾಗ ಮಾಡ್ಬೇಕಾಗುತ್ತೆ. ಇರೋ ಪೈಪ್ ಎಲ್ಲ ಮೇಂಟೈನ್ ಮಾಡೋದೆ, ಹಳೆ ಪೈಪ್ ಇದೆ ನಂದು ಹೋದ್ರದ್ದು, ಆ ಪೈಪ್ ಎಲ್ಲ ಮಾಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ ಸರ್. ಒಟ್ಟಿಗೆ ಈ ವರ್ಷನೂ ಕೂಡ ಹಾಕ್ತೀರಾ ಒಂದಷ್ಟು? ಹಾಕ್ತೀನಿ ಸರ್. ನಾನು ಏನಾಗುತ್ತೆ ಅಂದ್ರೆ ನಾನು ರೈಟ್ ನೋಡಿ ಯಾವಾಗ್ಲೂ ಬೆಳೆ ಮಾಡಿಲ್ಲ ಸರ್, ಯಾವಾಗ್ಲೂ ನಾನು ಕಂಟಿನ್ಯೂ ಬೆಳೀತಾ ಇದೀನಿ. ಒಂದ್ಸತಿ ಆದಾಯ ಆಗುತ್ತೆ, ಒಂದ್ಸತಿ ಲಾಸ್ ಆಗುತ್ತೆ, ಎರಡು ನೋಡ್ಕೊ ಬಂದ್ರದಿಂದ ಬೆಳೆ ಬೆಳೀತಾ ಇದೀನಿ ಸರ್. ನನಗೇನು ತೊಂದರೆ ಇಲ್ಲ, ಬೆಳೆ ಚೆನ್ನಾಗಿ ಬೆಳಿಬೇಕು ಸರ್. ನನ್ನ ದೃಷ್ಟಿಯಲ್ಲಿ ಬೆಳೆ ಚೆನ್ನಾಗಿ ಬೆಳಿಬೇಕು. ಹಿಂದಿನ ವರ್ಷ ಅಂತ ಅಂದ್ರೆ ಈ ವರ್ಷದ್ದಲ್ಲ, ಈಗ ಬೆಳೆ ಬಂದಿದ್ದಿಲ್ಲ ಅದಲ್ಲ, ಅದ್ರ ಹಿಂದಿನ ವರ್ಷ ಎಷ್ಟು ಹಾಕಿದ್ರಿ ಮತ್ತೆ ಎಷ್ಟು ಇಳುವರಿ ಬಂತು, ಎಷ್ಟು ಹಣ ಆಯ್ತು ಸರ್? ನಮ್ದು 5 ಎಕರೆಯಲ್ಲಿ 2,000 ಚೀಲ ಆಯ್ತು ಸರ್, 1,20,000 ದುಡ್ಡು ಆಯ್ತು. ನಾವು ಶುಂಠಿ ರೇಟ್ ಸರ್ 6,000 ರೂಪಾಯಿ ರೇಟ್ ಇತ್ತು. 6,000 ರೂಪಾಯಿ ರೇಟ್ ಇದ್ದಲ್ಲ, ಅವಾಗ ಖುಷಿ ಅನಿಸ್ತು ನನಗೆ. ಅದೇ ಖುಷಿಲಿ ನೆಕ್ಸ್ಟ್ ಬೆಳೆ ಮಾಡಿದ್ವಿ ಸರ್. ಹೋದ ವರ್ಷ ಅಷ್ಟು ದುಡ್ಡು ಆಯ್ತಲ್ಲ, ನೆಕ್ಸ್ಟ್ ಇನ್ನೂ ಆಗ್ಬೋದು ಅಂತ 8 ಎಕರೆ ಹಾಕಿಸ್ತೇನೆ, ಇನ್ನೂ ಜಾಸ್ತಿ ಹಾಕಿಸ್ತೆ. ಈ ವರ್ಷ ರೇಟ್ ಬಿದ್ದೋಯ್ತು. ಹೋದ ವರ್ಷ ದುಡ್ಡು ಆಗಿತ್ತು ಸರ್, ಹೋದ ವರ್ಷ ತೊಂದರೆ ಇಲ್ಲ, ಶುಂಠಿ ದುಡ್ಡು ಆಗಿತ್ತು. ಅಷ್ಟು ದುಡ್ಡಾದ್ರೆ ರೈತರಿಗೆ ಸಾಕು ಸರ್, ಅದಕ್ಕಿಂತ ಇನ್ನೇನ್ ಬೇಕು ನಮಗೆ? ವ್ಯವಸಾಯ ಮಾಡೋದಕ್ಕೂ ಒಂದು ಖುಷಿ ಇರುತ್ತೆ ಸರ್. ಒಂದು ರೇಟಿನ ನಾವು ನಿಗದಿತ ರೇಟ್ ಮಾಡ್ಬಿಟ್ರೆ ನಮಗೆ ಬೆಳೆದಕ್ಕೆ ಬೇಜಾರಾಗಲ್ಲ ರೈತರಿಗೆ. ಬೆಳೆದಕ್ಕೆ ಹೆಂಗಾದ್ರೂ ಕಷ್ಟಪಟ್ಟು ಬೆಳಿತೀವಿ ಸರ್, ಮಾರೋ ಹೊತ್ತಿಗೆ ರೇಟ್ ಸಿಗಲ್ಲ ನಮಗೆ. ಅದು ನಮಗೆ ಸಮಸ್ಯೆ ಆಗ್ತಾ ಇರೋದು. ಹೋದ ವರ್ಷ ಚೆನ್ನಾಗಿ ದುಡ್ಡಾಗಿತ್ತು ಸರ್, ಹೋದ ವರ್ಷ ತೊಂದರೆ ಇಲ್ಲ. ಈಗ ಶುಂಠಿನ ನಿಮ್ಮ ಸ್ವಂತ ಭೂಮಿಯಲ್ಲೇ ಹಾಕ್ತಾರೋ ಅಥವಾ ವಾರಕ್ಕೆ ಅಂತ ಹೇಳ್ತಾರೋ ಅದರಲ್ಲಿ ಹಾಕ್ತಾರೆ ಹೇಗೆ ಸರ್? ನಮ್ ಸ್ವಂತ ಭೂಮಿಗೂ ಶುಂಠಿ ಹಾಕ್ತಿವಿ. ನಮ್ ಸ್ವಂತ ಭೂಮಿ ಎಲ್ಲ ಖಾಲಿ ಸರ್. ಏನಾಗುತ್ತೆ ಅಂದ್ರೆ ಶುಂಠಿನ 5 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ಬೇಕು, ಒಂದೇ ಹೊಲದಲ್ಲಿ ಬೆಳೆಯಕ್ಕಾಗಲ್ಲ. 5 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ಬೇಕು, 5 ವರ್ಷಕ್ಕೊಂದ್ಸತಿ ಬದಲಾವಣೆ ಮಾಡ್ಬೇಕು. ಈಗ ನಮ್ ಜಮೀನ್ ಖಾಲಿ ಆದಾಗ ಏನ್ ಮಾಡ್ತೀವಿ? ಬೇರೆ ಭೂಮಿ ಮಾಡ್ಕೊಂತೀವಿ. ಈ ಬೇರೆ ಬೇರೆ ಭೂಮಿನ ಮಾಡ್ಕೊಂತ ಹೋಗ್ತೀವಿ ಸರ್. ಕೆಲವೊಂದು ಭೂಮಿ ಚೆನ್ನಾಗಿರುತ್ತೆ, ಕೆಲವೊಂದು ಭೂಮಿ ಚೆನ್ನಾಗಿರಲ್ಲ ಸರ್. ಅದ್ ಸೂಕ್ತ ಅಂದ್ರೆ ಈ ಕೆಬ್ಬೆ ಮಣ್ಣಿರುತ್ತಲ್ಲ, ಅದ್ರ ರೇಟ್ 100 ರೂಪಾಯಿ ರೇಟ್ ಮುಂದೆ ಹೋಗುತ್ತೆ. ಕೆಬ್ಬೆ ಭೂಮಿಗೆ ಶುಂಠಿ ಪರವಾಗಿಲ್ಲ ಸರ್, ಆ ಅದೇ ಸರ್, ನಾವು ವಾರ್ಕ್ ಮಾಡ್ಕೊಂಡೆ ಹಾಕ ಸರ್ ಯಾವಾಗ್ಲೂ ವರ್ಷ ವರ್ಷ ಒಂದಂತ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದೀವಿ. ಸದ್ಯಕ್ಕೆ ಇಲ್ಲೆಲ್ಲ ಕುಂಟೆಗೆ ಒಂದ್ಸಾವಿರ ತಗೋತಿದ್ದಾರೆ, ಅದು ನಮಗೆ ಲಾಸ್ ಆದ್ರೂ ಅಷ್ಟೇ ಕೇಳ್ತಾರೆ, ಲಾಭ ಆದ್ರೂ ಅಷ್ಟೇ ಕೇಳ್ತಾರೆ. ಅವ್ರಿಗೆ ಕೊಡಬೇಕು, ಕೊಟ್ಬಿಟ್ಟೆ ಮಾಡ್ಕೋಬೇಕು ಸರ್. ಆಲೂಗಡ್ಡೆ ಪ್ರತಿ ವರ್ಷ ಬೆಳಿತೀರ ಶಶಿಧರ್? ಸರ್ ಆಲೂಗಡ್ಡೆ ಪ್ರತಿ ವರ್ಷ ಸರ್, ನಾನು ನಮ್ಮ ಅಪ್ಪನ ಕಾಲದಿಂದ ಆಲೂಗಡ್ಡೆ ಬಿಟ್ಟಿಲ್ಲ ಸರ್. ನಮ್ಮ ಅಪ್ಪ ಅವರು ಬೆಳಿತಾ ಇದ್ರು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಸರ್. ಆಲೂಗಡ್ಡೆಗಾಗಿನೇ ನೀವು ಓದ್ಬಿಟ್ಟು ಇಲ್ಲಿ ಬಂದಿದ್ದಲ್ವಾ? ಹಾ ಸರ್, ಆಲೂಗಡ್ಡೆಗಾಗಿ ನಾನು ಓದ್ಬಿಟ್ಟಿದ್ದು. ಆಲೂಗಡ್ಡೆಗೆ ಅಂಗಮರಿ ರೋಗ ಬಂದಿದ್ದೆ ಮೊದ್ಲೇ ಸರಿ. ಆ ಟೈಮ್ ಗೊತ್ತಿಲ್ಲದೆ ನಮ್ಮ ಅಪ್ಪಾಜಿಯವರಿಗೆ ಔಷಧಿ ಹೊಡಿಯಕ್ಕೆ ಜನ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಬಿಡಿಸ್ಬಿಟ್ರು ಸರ್. ಅವಾಗ ನಮ್ಮ ಅಪ್ಪ ಭೂಮಿಗೋಸ್ಕರನೇ ನಾನು ನನ್ನ ಎಜುಕೇಶನ್ ಹಾಳು ಮಾಡಿದ್ದು. ಇವತ್ತು ಎಜುಕೇಶನ್ ಮಾಡ್ಬೇಕಿತ್ತು ಅನಿಸ್ತಾ ಇದೆ ಸರ್. ಏನಾಗುತ್ತೆ ಅಂದ್ರೆ ಈ ಭೂಮಿ ಕೆಲಸಕ್ಕೆ ಎಜುಕೇಶನ್ ಬೇಕು. ಇವಾಗ ಸರ್ ಏನೇ ಒಂದ್ ಬೇಕು ಅಂದ್ರೆ ಒಂದ್ ಮೆಡಿಸಿನ್ ಬೇಕು ಅಂದ್ರೆ ಯಾವ್ದು ಬೇಕು ಅಂತ ಕೇಳ್ತಾರೆ ಸರ್. ನಮ್ಗೆ ಹೇಳಕ್ ಬರಲ್ಲ ಅಲ್ಲಿ ಸರ್, ನಾನು ಓದಿಲ್ಲ. ಓದಿಲ್ಲ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಜನಗಳು ಅವ್ರು ಏನ್ ಹೇಳ್ತಾರೆ ಏನ್ ಕೊಡ್ತಾರೆ ಮೆಡಿಸಿನ್ ಅದನ್ನೇ ನಾವು ಇಸ್ಕೋಬರ್ಬೇಕು ಹಂಗಾಗ್ಬಿಟ್ಟಿದೆ. ಈಗ ನಾವು ಸ್ವಂತ ನಮಗೆ ಓದಿದ್ರೆ ನನಗೆ ಇಂಥದ್ ಬೇಕು ಕೊಡಪ್ಪ ಅಂತ ಕೇಳ್ಬೋದಿತ್ತು. ಇವಾಗ ಅಂಗಡಿಯವರಿಗೆ ಒಂಥರ ಆಡದಾಟ ಆಗ್ಬಿಟ್ಟಿದೆ ಅವರಿಗೆ. ಅವ್ರು ಯಾವ್ದು ಕೊಡ್ತಾರೆ ನಾವು ಅದ ಇಸ್ಕೊಬಂದು ಸುಮ್ಮನೆ ನೋಡಿಬೇಕು ಅಷ್ಟೇ. ಈಗ ನಾನು ಓದಿದ್ದೀರಿ ಇವತ್ತು ಇಂಥದ್ ಕೊಡಪ್ಪ ಅಂತ ಕೇಳಿ ಹೊಡಿಬೋದಿದ್ದು. ಆದ್ರೂ ಸರ್ ಕೇಳ್ತೀನಿ, ತೊಂದ್ರೆ ಇಲ್ಲ. ಇಂಥ ಮೆಡಿಸಿನ್ ಬೇಕು ಅಂದ್ರೆ ಅಂತ ಮೆಡಿಸಿನ್ ಇಸ್ಕೊಬರೋ ತರ ಅಷ್ಟು ಗೊತ್ತಿದೆ ಸರ್. ಇಷ್ಟೆಲ್ಲ ಅನುಭವ ಆಗಿದೆ ಈಗ. ಹಾ ಸರ್, ಅನುಭವ ಆಗಿದೆ ಸರ್ ನನಗೆ ಚೆನ್ನಾಗಿ. ಹಾ ಅನುಭವ, ಆಲೂಗಡ್ಡೆ ಯಾವ್ದು ಹೊಡಿಬೇಕು ಸ್ಟಾರ್ಟಿಂಗ್ ಇಂದ ಅದೆಲ್ಲ ತಿಳ್ಕೊಂಡ್ ಬರ್ತಾ ಇದೀನಿ ಸರ್. ಈಗ ಪರವಾಗಿಲ್ಲ ಸರ್, ನನ್ನ ಸ್ವಂತನೇ ನನಗೆ ಗೊತ್ತಿರೋ ಅಂತ ಮೆಡಿಸಿನ್ ಮಾಡ್ತೀನಿ ಸರ್ ನಾನು. ಆಲೂಗಡ್ಡೆ ಮುಂಗಾರಲ್ಲಿ ಹಾಕ್ತೀರಾ ಪ್ರತಿ ವರ್ಷ ಸರ್? ಮುಂಗಾರು ಹಿಂಗಾರು ಎರಡು ಹಾಕ್ತೀನಿ ಸರ್ ನಾನು. ಮುಂಗಾರಲ್ಲಿ ಈ ವರ್ಷ ಸರ್ ಹತ್ತು ಎಕರೆ ಇತ್ತು ನಂದು. ಆಲೂಗಡ್ಡೆ ಹತ್ತು ಎಕರೆಲಿ ಸರ್ ಒಂದ್ ಸ್ವಲ್ಪ ಏನಾಯ್ತು ಅಂದ್ರೆ ಆಲೂಗಡ್ಡೆ ಸಾಯಿತೆ ಕೆಲವು ಜಾಗದಲ್ಲಿ. 6 ಎಕರೆ ಚೆನ್ನಾಗಿ ಬಂತು, 4 ಎಕರೆಲಿ ಸತ್ತೋಗ್ಬಿಡ್ತು ಸರ್ ಆಲೂಗಡ್ಡೆ ಪೂರ್ತಿ. ಆ 4 ಎಕರೆನು ಮಾಡ್ಕೊಂಡಿದ್ವಿ ಸರ್. ಅದು ಈ ಗುತ್ತಿಗೆ ಮಾಡ್ಕೊಂತೀವಿ ಅಂತ ಹೇಳ್ತೀವಲ್ಲ, ಆ ತರ ಮಾಡ್ಕೊಂಡಿದ್ವಿ ಸರ್. ಈಗ ಅವರಿಗೆ ದುಡ್ಡು ಕೊಡ್ಬೇಕು, ಅವ್ರಿಗೆ ದುಡ್ಡು ಕೊಟ್ಟಿದ್ದು ಲಾಸ್ ಆಯ್ತು. ಈ ಕಡೆ ಆಲೂಗಡ್ಡೆ ಅದು ಬರ್ಲಿಲ್ಲ, ಬಿತ್ತನೆ ತಂದಾಕಿದ್ದು ಲಾಸ್ ಆಯ್ತು, ಹೊಲದವ್ರಿಗೆ ದುಡ್ಡು ಕೊಟ್ಟಿದ್ದು ಲಾಸ್ ಆಯ್ತು. ನಮ್ ಸ್ವಂತ ಜಮೀನು ನನ್ ಚೆನ್ನಾಗ್ ಬಂತು, ನನ್ ಸ್ವಂತ ಜಮೀನು ದುಡ್ಡು ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡಂಗಾಯ್ತು ಸರ್ ನಾನು. ಏನಾಗುತ್ತೆ ಅಂದ್ರೆ ಅವ್ರು ವಗ ಕೊಟ್ಟಿದ್ದವ್ರು ಕೇಳಲ್ಲ, ಏನಾರ ಮಾಡ್ಕೊಳಪ್ಪ ನಮಗೆ ದುಡ್ಡು ಇಸ್ಕೊಡಪ್ಪ ಅಂತ ಕೇಳ್ತಾರೆ. ನಾವೀಗ ಆಲೂಗಡ್ಡೆ ಹಾಕಿ ಅಂಗಮಾರಿ ರೋಗ ಬಂತೋ ಇಲ್ಲ ಸತ್ತೋಯ್ತೋ ಅದೇನು ಗೊತ್ತಿರಲ್ಲ. ಒಟ್ಟಿನ ನಾನು ಹೊಲದಲ್ಲಿ ಎಷ್ಟು ಬೆಳೆದ ಇಷ್ಟು ಬೆಳೆದ ಅಂತ ಮಾತಾಡ್ತಾರೆ ಸರ್. ಅಷ್ಟೇ ಮಾಡೋದವರು, ನಮ್ ಜನಗಳೇ ಅಷ್ಟಾಗ್ಬಿಟ್ಟಿದ್ದಾರೆ. ಬೆಳೆ ಒಟ್ಟಿನ ಸರ್ ಪರವಾಗಿಲ್ಲ ಸರ್, ಮುಂಗಾರು ಸ್ವಲ್ಪ ಲಾಭ ಆಯ್ತು, ಹಿಂಗಾರು ಚೆನ್ನಾಗಿ ಲಾಭ ಆಯ್ತು ಸರ್. ಹಿಂಗಾರು ಚೆನ್ನಾಗಿ ಲಾಭ ಆಯ್ತು, ಹಿಂಗಾರು ಚೆನ್ನಾಗಿ ಲಾಭ ಆಯ್ತು, ಹಿಂಗಾರು ಚೆನ್ನಾಗಿ ಲಾಭ ಆಯ್ತು. ಈ ಆಲೂಗಡ್ಡೆಗೆ ಸ್ವಲ್ಪ ಕಾಯಿಲೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಆಲೂಗಡ್ಡೆ ಬೆಳೆಯ ಅಂತಂದ ಕೈ ಬಿಟ್ಬಿಟ್ರು. ಈ ಕಾಯಿಲೆ ಬರದಂಗೆ ತುಂಬಾ ಎಚ್ಚರಿಕೆಯಿಂದ ಆಲೂಗಡ್ಡೆ ಬೆಳೆಯ ಅಂತದ್ ಹೆಂಗೆ ಅಂತ್ರಿ ಸರ್? ಎಚ್ಚರಿಕೆಯಿಂದ ಅಂದ್ರೆ ಈ ಮಳೆ ಜಾಸ್ತಿ ಆದಾಗ ಸ್ವಲ್ಪ ನೋಡ್ಬಿಟ್ಟು ಜಾಗ್ರತೆಯಿಂದ ಔಷಧಿ ಹೊಡಿಬೇಕು. ಮಳೆ ಏನಾಗುತ್ತೆ, ಮಳೆ ಬರಬೇಕಾದ್ರೆ ಔಷಧಿ ಹೊಡಿಬಾರ್ದು, ಮಳೆ ನಿಂತ್ಕೊಂಡ್ ಟೈಮಲ್ಲಿ ನೋಡ್ಕೊಬಿಟ್ಟು ಹೊಡ್ಕೊಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ನಾನು ಆಲೂಗಡ್ಡೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಲದ ಹತ್ರ ಹೋಗ್ದಲ್ಲೇ ಇರೋದು, ಬೆಳೆ ನೋಡ್ದಲ್ಲೇ ಇರೋದು, ನಾನು ಆಲೂಗಡ್ಡೆ ಚೆನ್ನಾಗಿದೆ ಬಿಡಪ್ಪ ಅಂತ ಮನೆ ಹತ್ರ ಇರೋದು, ಅವೆಲ್ಲ ಆಗಲ್ಲ ಸರ್. ಈ ದಿನನಿತ್ಯ ಆಲೂಗಡ್ಡೆ ನೋಡ್ಬೇಕು. ಅದ ಏನಾಗ ಸರ್, ಆಲೂಗಡ್ಡೆ ರೋಗ ಯಾವ ಬರುತ್ತೆ ಅಂದ್ರೆ ಗಿಡ ಯಥೇಚ್ಛೆ ಬೆಳಿಬಾರ್ದು, ನೈಟ್ರೋಜನ್ ಉಪಯೋಗಿಸ್ಬಾರ್ದು ಸರ್. ಹಂಗ ನನ್ ಗೊತ್ತಿರೋ ಪ್ರಕಾರ ನೈಟ್ರೋಜನ್ ಜಾಸ್ತಿ ಹಾಕ್ಬಾರ್ದು ಆಲೂಗಡ್ಡೆಗೆ. ಯೂರಿಯಾನ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ನಮ್ ಜನಗಳು ರೈತರು ಏನ್ ಮಾಡ್ತೀವಿ ಸರ್, ಅದ್ ನಾವು ಬೆಳಿಲಿ ಬೆಳಿಲಿ ಅಂತ ಹೇಳ್ಬಿಟ್ಟು ವೀರ್ಯ ಹೋಗ್ಬಿಡ್ತೀವಿ. ಅದ ಹಸಿರು ಕಾಣ್ಬೇಕು, ಸುಮ್ನೆ ಕಪ್ತಿರ್ಬೇಕು, ಸುಮ್ನೆ ಬೆಳಿಬೇಕು. ಈಗ ಕಬ್ಳಿ ಸರ್ ನಮ್ದು, ಎಲ್ಲ ನೋಡ್ಬೇಕು ನಾನು ಹೊಲ ಹೆಂಗಿದೆ ಅಂತ, ಆತರ ಮಾಡ್ತೀವಿ. ಅದು ತಪ್ಪು ಸರ್. ನನ್ ಪ್ರಕಾರ ಆಲೂಗಡ್ಡೆ ಕುಂಠಿತವಾಗಿದ್ರು ಚೆನ್ನಾಗ್ ಬರ್ಬೇಕು. ಆಲೂಗಡ್ಡೆ ಜ್ವರ ಬರಬಾರ್ದು, ಒಂದ್ ಮೀಡಿಯಮ್ ಬೆಳೆ ಇರಬೇಕು. ಅದಕ್ಕೆ 25 ದಿನದಿಂದ ಔಷಧಿ ಸ್ಪ್ರೇ ಮಾಡ್ಬೇಕು. 20 ದಿನಕ್ಕೊಂದ್ಸತಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕು ಸರ್. ನಾವು 20 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾನೆ ಇರ್ಬೇಕು ಸರ್. ಮುಂಗಾರು ಸರ್, ಮುಂಗಾರು ಟೈಮಲ್ಲಿ 6 ಸತಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಹಿಂಗಾರಲ್ಲಿ ಆದ್ರೆ 3 ಸತಿಯಿಂದ 4 ಸತಿ ಸಾಕು ಸರ್. ಹಿಂಗಾರಲ್ಲಿ ಮಳೆ ಕಡಿಮೆ ಇರುತ್ತೆ, ಮುಂಗಾರಲ್ಲಿ ಮಳೆ ಜಾಸ್ತಿ ಇರುತ್ತೆ ಸರ್. ಅದರಿಂದಾಗಿ ಮುಂಗಾರು ಸ್ವಲ್ಪ ರೋಗ ಜಾಸ್ತಿ. ರೋಗ ಬಂದು ತುಂಬಾ ಹಾಳಾಗಿದ್ದೆ ಅವಾಗಲಾದ್ರೂ ಉದಾಹರಣೆ ಇದೆಯಾ ಸರ್? ಉದಾಹರಣೆ ಇದೆ. ಏನಾಯ್ತು ಅಂದ್ರೆ ಈಗ ಒಂದು 4 ವರ್ಷದಿಂದ ಮಳೆ ಜಾಸ್ತಿ ಆಗಿತ್ತು ಸರ್. ಆ ವರ್ಷ ನಮಗೆ ಬೆಳಿಗ್ಗೆ ಟೈಮ್ ಸರ್ ಸೋನೆ ಶುರು ಆಗ್ತಾ ಇರೋದು, ಅಂಗಮರಿ ಇನ್ನೇನು ಶುರು ಆಗುತ್ತೆ ಸರ್. ಆಲೂಗಡ್ಡೆ ಎಲ್ಲ 2 ತಿಂಗಳಾಗಿದೆ, ಗಿಡ ಪೂರ್ತಿ ಕ್ಲೋಸ್ ಆಗ್ಬಿಟ್ಟಿದೆ, ಮುಚ್ಕೊಬಿಟ್ಟಿದೆ. ಅವಾಗ ಔಷಧಿ ಹೊಡಿಲೇಬೇಕು ನಾವು. ಮಳೆ ಬರ್ತಾ ಇದೆ, ನಾವು ರೈತರು ಏನ್ ಮಾಡ್ತೀವಿ ಸರ್ ಅಂದ್ರೆ ಮಳೆನೂ ನೋಡಲ್ಲ. ಆಲೂಗಡ್ಡೆ ಉಳಿತೇನೋ ಉದ್ದೇಶಕ್ಕೆ ಅದು ಎಷ್ಟಾದ್ರು ಖರ್ಚಾಗ್ಲಿ ಏನಾರ ಆಗ್ಲಿ ಆಲೂಗಡ್ಡೆ ಔಷಧಿ ಹೊಡಿಬೇಕು ನಾವು. ಆಲೂಗಡ್ಡೆ ಔಷಧಿ ಹೊಡೆಯೋದು, ಹೊಡೆದ್ ಮನೆಗೆ ಬರೋ ಅಷ್ಟರೊಳಗೆ ಮಳೆ ಬಂದ್ಬಿಡೋದು. ಅವಾಗೇನೋ ಸರ್ ಔಷಧಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡೋದು. ಅವಾಗ ಉಳ್ಸಕ್ ಆಗ್ಲಿಲ್ಲ ಸರ್. ವರ್ಷ 1 ವರ್ಷ 1.5 ತಿಂಗಳಿಗೆ ಆಲೂಗಡ್ಡೆ ಎಲ್ಲ ಹೋಗ್ಬಿಡ್ತು ಸರ್. ಆ ವರ್ಷ ನನಗೆ ಗಂಟು ಆಗ್ಲಿಲ್ಲ, ಲಾಸ್ ಆಯ್ತು. ಆದ್ರೂ ಲಾಸ್ ಆದ್ರೂ ನಾನು ಬಿಡಕ್ ಮನ್ಸಿಲ್ಲ ಸರ್. ಆಲೂಗಡ್ಡೆನ ನಾವು ಬೆಳಿಬೇಕು, ನಾವು ರೈತರಾದ್ರಿಂದ ಲಾಸ್ ಆಗ್ಲಿ ಆದಾಯ ಆಗ್ಲಿ ಬೆಳಿಬೇಕು ಅಂತ ಮಾಡ್ತಾ ಇದೀವಿ ಸರ್. ಆಲೂಗಡ್ಡೆ ಎಲ್ಲಿ ಮಾರಾಟ ಮಾಡ್ತೀರ ಶಶಿ? ಸರ್ ಆಲೂಗಡ್ಡೆನ ಮಧ್ಯವರ್ತಿಗಳು ಇಲ್ಲೇ ಬರ್ತಾರೆ, ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬರ್ತಾರೆ ಇಲ್ಲ ಬೆಂಗಳೂರಿಗಾರು ತಗೊಂಡು ಹೋಗ್ತೀವಿ. ನಮ್ಮ ಸರ್ ರೈಟ್ ಈಗ ಎಲ್ಲಾ ಕಡೆ ಏನ್ ರೇಟ್ ಮಾಡ್ತಾ ಇರ್ತಾರೆ, 24 ರೂಪಾಯಿ ಕೆಜಿ ಆಲೂಗಡ್ಡೆ ಮಾರ್ತಿರ್ತಾರೆ. ಈ ಮಧ್ಯವರ್ತಿಗಳು ಬಂದು 20 ರೂಪಾಯಿ ಕೇಳ್ತಾರೆ ಸರ್. ನಾವು ಬೆಂಗಳೂರಲ್ಲಿ ವಿಚಾರಿಸ್ತೀವಿ ಏನ್ 26 ರೂಪಾಯಿಂದ 30 ರೂಪಾಯಿ ಅಂದ್ರೆ ಸೀಡ್ಸ್ ಅದು ಗ್ರೇಡಿಂಗ್ ಆಗಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ ಸರ್ ಇಲ್ಲಿ ಒಂದ್ ಮಧ್ಯ ರೇಟ್ 26 ರೂಪಾಯಿ ಅಂದ್ರೆ ಒಂದ್ 27-28 ರೂಪಾಯಿ ಬಂದ್ಬಿಟ್ರೆ ಹಳ್ಳಿಲೇ ಕೊಟ್ಬಿಡ್ತೀವಿ ಸರ್. ಅದು ಕ್ವಿಂಟಲ್ 2 ಕೆಜಿ ತಗೊಂತಾರ ಅವರು, ತಗೊಂಡು ಸ್ವಲ್ಪ ಆಳಿಂದೆಲ್ಲ ರಿಸ್ಕ್ ಉಳಿಯುತ್ತಲ್ಲ, ಲೇಬರ್ ಸಿಗಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಹಳ್ಳಿಲೇ ಕೊಟ್ಬಿಡ್ತೀವಿ ಸರ್ ಆಲೂಗಡ್ಡೆನ. ಬೆಂಗಳೂರು ಹಾಸನಕ್ಕೆ ಹೋಗೋದೆಲ್ಲ ಕಡಿಮೆ ಸರ್? ಕಡಿಮೆ ಸರ್, ನಾನು ಹಾಸನಿಗೆ ಆಲೂಗಡ್ಡೆ ತಗೋಗಲ್ಲ ಸರ್, ಬೆಂಗಳೂರಿಗೆ ತಗೊಂಡು ಹೋಗ್ತೀನಿ, ಇಲ್ಲ ಹಳ್ಳಿಲೇ ಕೊಟ್ಬಿಡ್ತೀನಿ ಸರ್. ಇಲ್ಲೇ ಕೊಡೋದು ಹೆಚ್ಚು ಸೂಕ್ತ ಅಂತೀರಾ ಸರ್? ಏನಾಗುತ್ತೆ ಅಂದ್ರೆ ಅವರು ಮೇಟಿಪಾಳ್ಯ ಮಡ್ರಸ್ ಬೇರೆ ಬೇರೆ ಕಡೆ ಆಲೂಗಡ್ಡೆ ತುಂಬುತ್ತಾರೆ, ಅವರಿಗೆ ಬೇರೆ ಬೇರೆ ಅವರಿಗೆಲ್ಲ ಗೊತ್ತಿರುತ್ತೆ ಸರ್, ಯಾಕೆಂದ್ರೆ ಏಜೆನ್ಸಿ ಎಲ್ಲ ಗೊತ್ತಿರ್ತಾರೆ ಅವರಿಗೆ, ಅದರಿಂದ ಅವ್ರದ್ದೆಲ್ಲ ಒಳ್ಳೆ ರೇಟಿಗೆ ಮಾರ್ಕೊಡ್ತಾರೆ. ನಾವು ಹಳ್ಳಿ ರೈತರು ಹೋದ್ರೆ ಅಷ್ಟು ಒಳ್ಳೆ ರೇಟಿಗೆ ಮಾರ್ಕೊಡಲ್ಲ ಅವರು, ಅದರಿಂದ ನಾವೇನ್ ಮಾಡ್ತೀವಿ ಇಲ್ಲೇ ಮಾರ್ಬಿಡ್ತೀವಿ ಸರ್, ಹಳ್ಳಿಲೇ ಕೊಟ್ಬಿಡ್ತೀವಿ. ಅವರು ಯಾವಾಗ್ಲೂ ಕೊಡ್ತಾ ಇರ್ತೀವಿ, ಸ್ವಲ್ಪ ಪರಿಚಯ ಇರ್ತಾರಲ್ವಾ, ಆಲೂಗಡ್ಡೆ ಕಿತ್ತ ಅವ್ರಿಗೆ ಫೋನ್ ಮಾಡ್ತೀವಿ ಇಂಥ ರೇಟ್ ಇದೆ ಅಂತ ಹೇಳ್ತಾರೆ, ಸರ್ ಬನ್ನಿ ಸರ್ ತಗೊಂಡೋಗಿ ಆಲೂಗಡ್ಡೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ನಾವು ಸಾಮಾನ್ಯವಾಗಿ ಯಾವ ತಳಿ ಹಾಕ್ತೀರಿ ಸರ್? ನಾವು ಜ್ಯೋತಿ, ಪೆಪ್ಸಿ, ಹಿಮಾಲಿನಿ ಈ ಮೂರು ತಳಿ ಮಾಡ್ತೀವಿ ಸರ್. ಈಗ ಏನಾಗುತ್ತೆ ಅಂದ್ರೆ ಪಂಜಾಬ್ ಅಲ್ಲೇ ವೆರೈಟಿ ವೆರೈಟಿ ಸರ್, ಎಸ್ ಮಾರ್ಕ್, ಕೆಎಫ್ ಹಿಂಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ ಸರ್ ಅವ್ರು ಪಂಜಾಬ್ ಅವರು. ಆ ತಳಿನ ನಮ್ಗೆ ಏನಾಗುತ್ತೆ ಐಎಫ್ ಮೊದಲಾಗ್ತಾ ಇದ್ವಿ, ಇವಾಗ ಏನ್ ಮಾಡ್ತೀವಿ, ಇವಾಗ ಎಸ್ ಮಾರ್ಕ್ ಆಗ್ತಿದ್ವಿ ಇಲ್ಲ ಕೆಎಫ್ ಆಗ್ತಿದ್ವಿ. ಯಾವ್ದು ಸರ್? ನಾನು ಮಾರ್ಕ್ ನೋಡಲ್ಲ, ಆಲೂಗಡ್ಡೆ ಯಾವ್ದು ಚೆನ್ನಾಗಿದೆ ಅದು ನೋಡಿ ಗ್ರೇಡ್ ನೋಡ್ತೀನಿ ಸರ್. ಆಲೂಗಡ್ಡೆ ಯಾವ್ದು ಎಸ್ ಮಾರ್ಕ್ ಚೆನ್ನಾಗಿದೆಯಾ, ಇಲ್ಲ ಕೆಎಫ್ ಚೆನ್ನಾಗಿದೆಯಾ, ಇಲ್ಲ ಎಂಎಫ್ ಚೆನ್ನಾಗಿದೆಯಾ, ಯಾವ ತಳಿ ಚೆನ್ನಾಗಿರುತ್ತೆ ಆ ತಳಿನ ಹಾಕ್ತೀವಿ ಸರ್. ಮತ್ತೆ ಪೆಪ್ಸಿ ಹಾಕ್ತಿವಿ, ಪೆಪ್ಸಿ ಸರ್ 2 ತಿಂಗಳು ಪೆಪ್ಸಿ ಬಂದ್ಬಿಡುತ್ತೆ, 2 ರೌಂಡ್ ಔಷಧಿ ಸಾಕು ಅದಕ್ಕೆ. ಸ್ವಲ್ಪ ಏನಪ್ಪ ಅಂದ್ರೆ ಈಟ್ ಇದ್ದಾಗ ಹಾಕ್ಬಾರ್ದು, ಆಲೂಗಡ್ಡೆ ಬೇಗ ಕರ್ಗ ಹೋಗ್ಬಿಡುತ್ತೆ, ಸ್ವಲ್ಪ ಕೂಲ್ ಇದ್ದಾಗ ಹಾಕಿದ್ರೆ ಆಲೂಗಡ್ಡೆ ಕರ್ಗಲ್ಲ. ಪೆಪ್ಸಿ ಸ್ವಲ್ಪ ಸುಲಭ ಸರ್ ಬೆಳೆಯೋದಕ್ಕೆ, ಅದು ಮಾರುಕಟ್ಟೆಯಲ್ಲಿ ಒಂಥರ ರೇಟ್ ಸಿಗಲ್ಲ, ಇಲ್ಲ ಡೌನ್ ಇರುತ್ತೆ ಇಲ್ಲ ಜಾಸ್ತಿ ಇರುತ್ತೆ. ಆ ತರ ಸ್ವಲ್ಪ ಪೆಪ್ಸಿ ಕಷ್ಟ ಇದೆ, ಅದನ್ನ ನಾನು 2-3 ತರ ಬೆಳೆ ಮಾಡ್ತೀನಿ ಸರ್. ಪೆಪ್ಸಿನೂ ಹಾಕ್ತೀನಿ, ಪಂಜಾಬ್ನೂ ಹಾಕ್ತೀನಿ, ಹಿಮಾಲಯನೂ ಹಾಕ್ತೀನಿ, 3 ಬೆಳೆನೂ ಮಾಡ್ತೀನಿ ಸರ್. ನನಗೆ ಯಥೇಚ್ಛ ಆಲೂಗಡ್ಡೆ ಲಾಸ್ ಆಗಿಲ್ಲ ಯಾವಾಗ್ಲೂ, ಪರವಾಗಿಲ್ಲ ಸರ್ ಆಲೂಗಡ್ಡೆಲಿ ಪರವಾಗಿಲ್ಲ. ಒಟ್ಟು ಈಗ ಚೆನ್ನಾಗಿರೋ ಅಂತ ಬೀಜ ಅಥವಾ ತಳಿ ನೋಡಿ ಹಾಕ್ತೀನಿ ನಾನು ಅಂತ ಹೇಳಿದ್ರಿ, ಬೀಜ ಚೆನ್ನಾಗಿರೋದು ಅಂತ ಅಂದ್ರೆ ಹೆಂಗಿರ್ಬೇಕು ಸರ್? ಆಲೂಗಡ್ಡೆ ಸ್ವಲ್ಪ ಫುಲ್ ರೌಂಡ್ ಇರಬಾರ್ದು ಸರ್ ಆಲೂಗಡ್ಡೆ, ಸ್ವಲ್ಪ ಈ ಕೋಲು ಇದ್ರ ತರ ಇರಬೇಕು, ಸ್ವಲ್ಪ ಉದ್ದ ಇರಬೇಕು. ಆಮೇಲೆ ಹಾಕ್ಬೇಕಾದ್ರೆ ಚೆನ್ನಾಗಿ ಬತ್ತಿಸ್ಬೇಕು ಆಲೂಗಡ್ಡೆನ. ನಾವು ತಂದ್ಬಿಟ್ಟು ಒಂದು 10 ದಿವಸ ಆಲೂಗಡ್ಡೆನ ಆರಿಸ್ಬೇಕು. ಆರಿಸ್ಬಿ ಸರ್, ನಾನು ಗೊತ್ತಿಲ್ಲದೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮಾರ್ಕೆಟ್ ಇಂದ ತರೋದು, ಸುಮ್ನೆ ಹಾಕ್ಬಿಡೋದು, ಕುಯ್ದ್ಬಿಟ್ಟು ಹಾಕ್ಬಿಡೋದು, ಕರಿಗೆ ಹೋಗ್ಬಿಡೋದು ಸರ್. ನನಗೆ ಅದ್ರ ರೀಸನ್ ತಿಳ್ಕೊಳೋದಕ್ಕೆ 3 ವರ್ಷ ಬೇಕಾಯ್ತು ನನಗೆ. ನನಗೆ ಗೊತ್ತಾಗ್ತಿರ್ಲಿಲ್ಲ, ಏನಕ್ಕೆ ಹಿಂಗ ಆಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ತಿಳ್ಕೊತಾ ಈಗ ಪರವಾಗಿಲ್ಲ ಸರ್, ಇವಾಗ ಏನ್ ಆ ತರ ಏನ್ ಲಾಸ್ ಮಾಡ್ಕೊಂತ ಇಲ್ಲ, ಸ್ವಲ್ಪ ನೋಡ್ ನೋಡ್ ಬೆಳೆ ಮಾಡ್ತಾ ಇದೀನಿ ಸರ್. ಉದ್ದಕ್ಕಿರ್ಬೇಕು ಒಂದು ಕಣ್ಣು ಜಾಸ್ತಿ ಇರ್ಬೇಕಾ ಹಿಂಗೆ ಸರ್? ಕಣ್ಣು ಜಾಸ್ತಿ ಇರ್ಬೇಕು, ಕಣ್ಣು ಜಾಸ್ತಿ ಇರ್ಬೇಕು ಸರ್. ಕಣ್ಣು ಕುಯ್ಬೇಕಾದ್ರೂ ಕಟ್ ಮಾಡ್ಬೇಕಾದ್ರೂ 2 ಕಣ್ಣು ಡಿವೈಡ್ ಆಗ್ಬೇಕು, ಕರೆಕ್ಟ್ ನೋಡ್ಬಿಟ್ಟು ಕಟ್ ಮಾಡ್ಕೋಬೇಕು ಸರ್ ಆಲೂಗಡ್ಡೆ. ಸ್ವಲ್ಪ ಆರಿಸ್ಬೇಕು ತಂದ್ಬಿಟ್ಟು ಒಂದ್ 10 ದಿವಸ ಅಂತ ಹೇಳಿದ್ರಲ್ಲ, ಯಾಕೆ ಸರ್? ಆಲೂಗಡ್ಡೆ ಏನಾಗುತ್ತೆ, ಏರೋ ಸರ್ ಇಟ್ಟಿರ್ತಾರೆ, ಅದು ಗಟ್ಟಿ ಇರುತ್ತೆ ಸರ್. ನಾವೀಗ ಫ್ರಿಡ್ಜ್ ಅಲ್ಲಿ ಇರೋ ಐಟಮ್ಸ್ ಅನ್ನ ಫುಲ್ ಕೋಲ್ಡ್ ಇರೋದ ಕುಡಿಯಕಾಗತ್ತ ಸರ್? ನಾವು ಕುಡಿಯಕಾಗಲ್ಲ, ಅದು ಹೊರಗಡೆ ಇಟ್ಟಿದ್ಮೇಲೆ ಒಂದ್ 5 ನಿಮಿಷ ಆದ್ಮೇಲೆ ನಮಗೆ ಎಷ್ಟು ರಿಲೀಫ್ ಅನ್ಸುತ್ತೆ, ಇತ್ಲೈ ಕೋಲ್ಡ್ ಇರಲ್ಲ, ಇತ್ಲೈ ಹೀಟು ಇರಲ್ಲ, ಆ ತರ ಆಗ್ಬಿಡುತ್ತೆ. ಅದನ್ನ ತಂದ್ಬಿಟ್ಟು ಸ್ವಲ್ಪ ದಿನ ಬತ್ತಿಸ್ಬಿಟ್ರೆ ನಮಗೆ ಆಲೂಗಡ್ಡೆನ ಹಾಕಕ್ಕೆ ಸೂಕ್ತ ಸರ್. ಅದು ಹಂಗೆ ತಂದು ಸ್ವಲ್ಪ ಆರಿಸ್ಬಿಟ್ಟು ಆ ನಂತರನೇ ಹಾಕ್ಬೇಕು. ಹಾ ಸರ್, ಆ ನಂತರನೇ ಹಾಕ್ಬೇಕು, ಒಂದು ವಾರ ಅನ್ನಾದ್ರೂ ಆರ್ಬೇಕು ಸರ್, ಇಲ್ಲಾಂದ್ರೆ ಅದು ಆಳೆಗಿಡ್ಡೆ ಭೂಮಿ ಒಳಗಡೆ ಆಗಲ್ಲ, ಕರ್ಗ ಹೋಗ್ಬಿಡ್ತು ಒಳಗಡೆನೆ. ಆರ್ಸಿ ಹಾಕಿದ್ರೆ ಅಷ್ಟು ಕರ್ಗಲ್ಲ ಸರ್, ಕಣ್ ಬಂದ್ಬಿಡುತ್ತೆ ಬೇಗ. ಈ ಆಲೂಗಡ್ಡೆ ನಾಟಿ ಮಾಡೋದಾಗ್ಲಿ, ಬಿತ್ತನೆ ಮಾಡೋದಾಗ್ಲಿ, ಅಥವಾ ಆಮೇಲೆ ಅದನ್ನ ಕೊಯ್ಲು ಮಾಡೋದಾಗ್ಲಿ, ಇಂಥ ಸಂದರ್ಭದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ಬೇಕಾಗ್ತಾರೆ ಅನ್ನೋ ಅಂಥದ್ದಿದೆ. ಹಂಗಾಗೂ ಕೂಡ ಸುಮಾರು ಜನ ಇವತ್ತು ಆಲೂಗಡ್ಡೆ ಬೆಳೆಯ ಅಂತದನ್ನ ಬಿಟ್ಟಿದ್ದಾರೆ, ಕೃಷಿ ಕಾರ್ಮಿಕರು ಸಿಗೋದಿಲ್ಲ ಅಂತ ಹೇಳಿ. ನಿಮಗೂ ಹೆಚ್ಚು ಪ್ರಮಾಣದಲ್ಲಿ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ, ಸಿಗ್ತಾರ ನಿಮ್ಮೂರ ಭಾಗದಲ್ಲಿ? ಸರ್, ನಂಗೆ ಕೃಷಿ ಕಾರ್ಮಿಕರು ಸಿಗ್ತಾರೆ ಸರ್, ನನಗೆ ರೆಗ್ಯುಲರ್ ಒಂದು 5-6 ಜನ ಬರೋರು. ಇವಾಗ ಏನಾಗ್ತಾ ಇದೆ ಅಂದ್ರೆ ಅವರಿಗೂ ಹೊರಗಡೆ ಲೇಬರ್ ಸಿಗಿ ಸರ್, ನಾನು ಇವ ಮಾಮೂಲಿ ಕಡಿಮೆ ಸಂಬಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಜನ ಬರಲ್ಲ. ಇವಾಗ ಏನ್ ಮಾಡ್ತಾರೆ, ಈಗ ಶುಂಠಿ ಕೇಳೋದಕ್ಕೆ 500 ರೂಪಾಯಿ ಸಂಬಳ ಕೊಡ್ತಾರಪ್ಪ, ನಿನ್ನ ಹತ್ರಕ್ಕೆ ಯಾಕೆ ಬರ್ತೀವಿ, ನಾನು ಅವ್ರ ಹತ್ರ ಅಷ್ಟು ಸಂಬಳ ಜಾಸ್ತಿ ಕೊಡ್ತಾರೆ, ಇಷ್ಟು ಸಂಬಳ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೋಗ್ತಾರೆ ಸರ್, ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಕಷ್ಟ ಸುಖಕ್ಕೆ ಏನಾದ್ರು ಕೊಟ್ಕೊಂಡಿದ್ರೆ ನಮಗೆ ಏ ಶಶಿ ಬೇಕಪ್ಪ ನಮಗೆ, ಅದಕ್ಕೆ ನಮ್ಮನ್ನ ಕೆಲ್ಸಕ್ಕೆ ಬರ್ತಾರೆ ಕೆಲವರು. ಈಗೇನ್ ಮಾಡ್ತೀನಿ ಸರ್, ಆ ತರ ಆರಿಂದು ಮತ್ತೆ ಆಳಿಂದು ಎಲ್ಲಾನು ಹಂಚ್ಕೋಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಇವಾಗ ಟ್ರ್ಯಾಕ್ಟರ್ಲ್ಲಿ ಶುರು ಮಾಡ್ಕೊಂಡಿದ್ದೀನಿ ಸರ್. ಇವಾಗ 2 ವರ್ಷ ಆಯ್ತು ಟ್ರ್ಯಾಕ್ಟರ್ಲ್ಲಿ ಆಲೂಗಡ್ಡೆ ಹಾಕ್ಸ್ತಾ ಇದ್ದೀನಿ ಸರ್, ಆಲೂಗಡ್ಡೆ ಎಲ್ಲ ಪರವಾಗಿಲ್ಲ ಸರ್. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಟ್ರ್ಯಾಕ್ಟರ್ಲ್ಲಿ ಹಸಿರು ಬರಲ್ಲ ಸರ್ ಆಲೂಗಡ್ಡೆ. ಈ ಎತ್ನೆಲ್ಲ ಹಾಕಿದ್ರೆ ಹಸಿರು ಬರ್ತೀವಿ ಸರ್ ಆಲೂಗಡ್ಡೆ. ಈ ಎತ್ನೆಲ್ಲ ಹಾಕಿದ್ರೆ ಏನಾಗುತ್ತೆ, ಮಳೆಗಾಲದ ನೇಗ್ಲು ಹೊಡೆಯಕ್ಕಾಗಲ್ಲ, ಆಲೂಗಡ್ಡೆ ಎಲ್ಲ ಮೇಕ್ ಬಂದ್ಬಿಡುತ್ತೆ, ಸರಿ ಮಣ್ಣು ಏರಲ್ಲ, ಅವಾಗ ಹಸಿರು ಬಂದ್ಬಿಡುತ್ತೆ, ಆಲೂಗಡ್ಡೆ ವೇಸ್ಟ್ ಆಯ್ತು, ಮೇಲ್ಗಡೆ 4 ಆಲೂಗಡ್ಡೆನೆ ವೇಸ್ಟ್ ಆಯ್ತು, ಭೂಮಿ ಒಳಗಡೆ 2 ಆಲೂಗಡ್ಡೆ ಉಳ್ಕೊಳ್ಳೋದು. ಆಮೇಲೆ ಟ್ರ್ಯಾಕ್ಟರ್ ಹಾಕಿದ್ರೆ ಸರ್ ಹೈಟ್ ಬರುತ್ತೆ ಮಣ್ಣು, ಆ ಮಣ್ಣನ್ನು ನಾವು ಇಳಿಸಕ್ ಹೋಗಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ಎತ್ನೆಲ್ಲ ಹಾಕಿದ್ರೆ ಅರ್ಥ ಹೊಡಿಬೇಕು. ಸರ್ ಆಟೋಮೆಟಿಕ್ ಹಿಂದ್ಗಡೆಯಿಂದ ಬರುತ್ತೆ ಸರ್, ಮುಂದ್ಗಡೆ ಎರಡು ನೇಗಿಲು ಇರುತ್ತೆ, ಒಂದು ಮುಂದ್ಗಡೆ ಅರೆ ಹೊಡ್ಕೊಂಡು ಹೋಗುತ್ತೆ, ಅದು ಮಧ್ಯದಲ್ಲಿ ಅಲಗಡ್ಡೆ ಬೆಳುತ್ತೆ, ಹಿಂದ್ಗಡೆಯಿಂದ ಒತ್ತಗಲು ಬರುತ್ತೆ ಸರ್, ಇಮಿಡಿಯೇಟ್ಲಿ ಹಿಂದ್ಗಡೆಯಿಂದ ಒಂದೇ ಸತಿ ಕೆಲಸ ಆಗುತ್ತೆ ಸರ್. ಮತ್ತೇನು ಕರಗಬೇಕು, ಮಣ್ಣು ಇರಬೇಕು, ಆ ತರದ ಏನೂ ಇಲ್ವೇ ಇಲ್ಲ? ಏನಿಲ್ಲ ಸರ್, ಗೊಬ್ಬರ ಎಲ್ಲ ಚೆಲ್ಕೊಬಿಡ್ತೀವಿ ಫಸ್ಟ್. ಗೊಬ್ಬರ ನಮ್ಗೆ ಯಾವ ಗೊಬ್ಬರ ಬೇಕು ಈಗ ಸರ್, ನೈಟ್ರೋಜನ್, ಫಾಸ್ಫರಸ್, ಪೊಟಾಶಿಯಂ ಹೇಳಿದೆ ನಾನು ನಿಮಗೆ, ಅದೇ ಸರ್ ಡಿ ಎ ಪಿ ಇಲ್ಲಿ ಪೊಟಾಶ್ ಇರಲ್ಲ. ಈಗ ಏನ್ ಮಾಡ್ತೀವಿ ನಾವು, 10-20 ಬೇಕೋ 20-25 ಬೇಕೋ ಫಸ್ಟ್ ಎಷ್ಟು ಬೇಕು ಎಕರೆಗೆ ಅಷ್ಟು ಚೆಲ್ಕೊಂಡ್ಬಿಡ್ತೀವಿ. ಚೆಲ್ಕೊಬಿಟ್ಟು ಈಗ ರೋಟರಿ ಹೊಡೆಯೋದು, ಕಲ್ಟಿ ರೋಡ್ ಏನಾರು ಇದ್ರೆ, ಏನಾರು ಮಳೆ ಇಲ್ಲ ಅಂದ್ರೆ ಆತರ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಮಳೆ ಆಯ್ತು ಅಂತ ಹೇಳ್ಬಿಟ್ಟು ಚೆಲ್ಕೊಬಿಟ್ಟು ಅವತ್ತೇ ಅಲ್ಬೆ ಹೊಡ್ಕೊಬಿಡ್ತೀವಿ ಫಸ್ಟ್. ಅಲ್ಬೆ ಹೊಡ್ಕೊಬಿಟ್ಟು ಟ್ಯಾಕ್ಟರ್ ಹಾಕ್ಸ್ಬಿಡ್ತೀವಿ ಸರ್, ಅವಾಗ್ಲೇ ಹಿಂದ್ಗಡೆಯಿಂದ ಹಾಕ್ಸ್ಬಿಡ್ತೀವಿ. ಅದನ್ನ ನೋಡ್ಕೊಬಿಟ್ಟು ನಾಟಿ ಮಾಡಿಸ್ತೀವಿ ಸರ್. ನಾಟಿ ಮಾಡಿಸ್ತಾ ಮಣ್ಣು ಏರುತ್ತೆ ನೀಟಾಗಿ, ಮಣ್ಣು ಏರಿದ ಏನ್ ಮಾಡ್ತೀವಿ, ಇವಾಗ ಕಳೆನಾಶಕ ಹೊಡ್ಕೊಂತಿದೀವಲ್ಲ, 10 ದಿವಸ ಏನು ಮಾಡಕ್ ಹೋಗಲ್ಲ ಸರ್. 10 ದಿವಸ ಆದ್ಮೇಲೆ ಮಳೆ ಆದ್ರೆ ಮಳೆ ಅದಕ್ಕೆ ಕಳೆನಾಶಕ ಹೊಡ್ಕೊಂತೀವಿ, ಇಲ್ಲ ಅಂದ್ರೆ ನೀರು ಹಾಯಿಸ್ಕೊಬಿಟ್ಟು ಕಳೆನಾಶಕ ಹೊಡ್ಕೊತೀವಿ ಸರ್. ಹೀಗೆ ಈ ಟ್ರಾಕ್ಟರ್ ಹಾಕಂತದ್ದು ಹೆಚ್ಚು ಸೂಕ್ತ ಅಂತೀರಿ? ಹೌದು ಸರ್, ಟ್ರಾಕ್ಟರ್ ಹಾಕೋದು ಪರವಾಗಿಲ್ಲ ಸರ್, ಈಗ ಜನಗಳ ಸಮಸ್ಯೆ ಇರಲ್ಲ. ಆಮೇಲೆ ಆಲೂಗಡ್ಡೆನು ಚೆನ್ನಾಗಿ ಬರುತ್ತೆ, ಈ ಆಲೂಗಡ್ಡೆ ಚೆನ್ನಾಗಿ ಬರೋದ್ರಿಂದ ನಮಗೆ ಟ್ರಾಕ್ಟರ್ ಸೂಕ್ತ ಅಂತ ಅನ್ಸುತ್ತೆ ಸರ್ ನನಗೆ. ಆಲೂಗಡ್ಡೆ ಕೀಳುವಾಗ್ಲೂ ಟ್ರಾಕ್ಟರ್ನೆ ಬಳಸ್ತೀರ ಸರ್? ಏನಾಗುತ್ತೆ ಅಂದ್ರೆ ಆಲೂಗಡ್ಡೆ ಕೀಳ್ಬೇಕಾದ್ರೆ ಟ್ರಾಕ್ಟರ್ ಯಾಕೆ ಬಳಸಬಾರ್ದು ಅಂದ್ರೆ ಆಲೂಗಡ್ಡೆ ಕೊಚ್ಚುತ್ತೆ ಸರ್. ಆ ಏಟ್ ಬಿದ್ದಾಗ ಏನಾಗುತ್ತೆ, ಮಾರುಕಟ್ಟೆಲಿ ಆಲೂಗಡ್ಡೆ ಮಾರಕ್ಕಾಗಲ್ಲ ಸರ್. ನಮಗೆ ಚೆನ್ನಾಗಿದ್ರೇನೆ ಆಲೂಗಡ್ಡೆ ತಗೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಇವಾಗ ನಾವ್ ಹೆಂಗ್ ಬೇಕಂಗಿತ್ತರೆ ವೇಸ್ಟೇಜ್ ಕಂಡಮ್ ಜಾಸ್ತಿ ಬಂದ್ಬಿಡುತ್ತೆ, ಅದಕ್ಕೆ ನಾವು ಎತ್ತನೆಲೆ ಕೇಳ ಸರ್, ಕೇಳಬೇಕಾದ್ರೆ ಎತ್ತನೆಲೆ ಕೇಳ್ತೀವಿ ಸರ್. ಆಮೇಲೆ ಟ್ರಾಕ್ಟರ್ ಹಾಕಿದ್ದು ಎತ್ತನೆಲೆ ಕೇಳಕ್ಕೆ ತುಂಬಾ ಈಸಿ ಸರ್. ಏನಾಗುತ್ತೆ ಅಂದ್ರೆ ಹೈಟೆಕ್ ದಿಂಡು ಬಂದಿರುತ್ತೆ, ಇವಾಗ ನೇಗ್ಲು ಹೊಡೆಯಕ್ಕೆಲ್ಲ ಆರಾಮ ಅನ್ಸುತ್ತೆ ಸರ್. ದಿಂಡು ಚೆನ್ನಾಗಿ ಕಾಣಿಸ್ತದೆ, ದಿಂಡು ಚೆನ್ನಾಗಿ ಕಾಣುತ್ತೆ ಸರ್. ಮತ್ತೆ ಹಸಿರು ಬಂದಿರಲ್ಲ ಆಲೂಗಡ್ಡೆ? ಹಸಿರು ಬಾರಿ ಕಡಿಮೆ ಅಲ್ವಾ? ಕಡಿಮೆ ಸರ್, ಈಗ ಕೈಲಿ ಹಾಕಿದ್ರೆ ಎಕರೆಗೆ ಒಂದು 10 ಚೀಲ ಬರುತ್ತೆ ಅಂತ ಇಟ್ಕೊಳ್ಳಿ, ಈ ಟ್ಯಾಕ್ಟರ್ ಹಾಕಿದ್ರೆ 2 ಚೀಲ ಬರುತ್ತೆ ಸರ್ ಅಷ್ಟೇ. ಮಣ್ಣು ಚೆನ್ನಾಗಿ ಏರ್ಸೋದ್ರಿಂದ ಹಸಿರು ಬರಕ್ಕೆ ಚಾನ್ಸ್ ಇರೋದಿಲ್ಲ? ಇಲ್ಲ ಸರ್, ಹಸಿರು ಬರಲ್ಲ. ಟ್ಯಾಕ್ಟರ್ ಹಾಕಿದ್ರೆ ಕಡಿಮೆ ಸರ್ ಹಸಿರು ಬರೋದು, ಎಕರೆಗೆ 2 ಚೀಲ ಬರುತ್ತೆ ಅಷ್ಟೇನೆ, ಚೆನ್ನಾಗಿ ಬೆಳೆ ಬೆಳೆದ್ರಂತೂ ಎಷ್ಟೇ ಬರಲ್ಲ. ಹಸಿರು ಬರಲೇಬಾರ್ದು, ಯಾಕೆಂದ್ರೆ ಯಾವ್ದಕ್ಕೂ ಯೋಗ್ಯ ಅಲ್ಲ ಅದು. ಹೌದು ಸರ್, ಹಸಿರು ಬಂದ್ರೆ ನಮಗೂ ವೇಸ್ಟ್ ಸರ್, ಅದು ಯಾರಿಗೂ ಅಲ್ಲ, ಈಗ ನಮಗೂ ಸಿಗಲ್ಲ, ಮಾರೋಕ್ಕೂ ಆಗಲ್ಲ ಅದನ್ನ. ತೀರಾ ಹೋಳಾದ್ರೆ ದನಕರುಗಳಿಗಾರು ಒಂದೆರಡು ಹಾಕ್ಬೋದು, ನೀವು ಹಸಿರು ಬಂದ್ರೆ ದನಕರಕ್ಕೂ ಹಾಕಕ್ಕಾಗಲ್ಲ ಸರ್. ದನಕರುಗಳು ಮುಟ್ಟಲ್ಲ ಸರ್, ಅವು ಚೆನ್ನಾಗಿರೋದನ್ನೇ ನೋಡ್ತವೆ. ಈಗ ಹಸ್ಕೋಳಿಗೆ ಹಾಕ್ಬೇಕು ಅಂದ್ರೆ ಚೆನ್ನಾಗಿರೋದ್ ಹಾಕ್ಬೇಕು, ಅವು ಆರೋಗ್ಯ ಹಾಳಾಗುತ್ತಲ್ವಾ. ಅದಕ್ಕೆ ನಾವು ಒಟ್ಟಿ ಹಸಿರು ಬರಲ್ಲ ಸರ್, ಟ್ಯಾಕ್ಟರ್ ಹಾಕಿ ತುಂಬಾ ಸೂಕ್ತ. ಈ ಎತ್ತನೆಲ್ಲ ಹಾಕಿದ್ರಂತೂ ಭಾರಿ ಹಸಿರು ಬರುತ್ತೆ, ಈ ಸೋನೆಗಾಲದಲ್ಲಂತೂ ಮಣ್ಣು ಏರ್ಸಕ್ಕಾಗಲ್ಲ, ಅದರಿಂದಾಗಿ ಟ್ಯಾಕ್ಟರ್ ಹಾಕ್ಸೋದು ಒಳ್ಳೇದು ಸರ್. ಆಲೂಗಡ್ಡೆ ಇವತ್ತಿಗೂ ಕೂಡ ಲಾಭದಾಯಕ ಅಂತೀರ ಶಶಿ? ಸರ್ ಆಲೂಗಡ್ಡೆ ಏನಾಗುತ್ತೆ ಅಂದ್ರೆ ರೈಟು ಒಂದು ರೈಟ್ ವೇರಿಯೇಷನ್ ಆಗುತ್ತೆ, ಓಕೆ. ಬೆಳೆ ಬೆಳೆದೇ ಕಷ್ಟ ಸರ್ ಆಲೂಗಡ್ಡೆನ, ಈಗ ಅಂಗಮರಿ ಇದೆಯಲ್ಲ, ಕಷ್ಟಪಟ್ಟು ಬೆಳಿಬೇಕು ಸರ್ ಆಲೂಗಡ್ಡೆನ. ಹಿಂದೆ ಸರ್ ಆರಾಮ್ಸೆ ಬೆಳೆಯೋರು, ಮೊದಲು ಅರ್ಥ ಹೊಡ್ಕೊಳ್ಳೋರು, ಕುಂಟೆ ಬಿಟ್ಟವರು, ಮತ್ತೆ ನೇಗ್ಲೋಡಿರು, ಕ್ಲೋಸ್ ಅಷ್ಟೇನ ಸರ್. ಮನೆ ಬಂದ್ಬಿಡ್ತಿದ್ರು ನಮ್ಮ ಅಪ್ಪಾಜಿಯವರೆಲ್ಲ, ಔಸಿಕೆನೆ ಒತ್ತಿಲ್ಲ ಅವರು. ನಾವ್ ಇವಾಗ ಬರೀ ಡೈಲಿ ಔಸಿಕೆನ ಹೊರದೇ ಆಗೋಗ್ಬಿಟ್ಟಿದೆ, ಔಸಿಕೆನ ಒತ್ತು ಒತ್ತು ನಮ್ ಭುಜ ಈಗ ಆಲ್ರೆಡಿ ಹೋಗ್ಬಿಟ್ಟಿದೆ, ಇನ್ ಮುಂದಕ್ಕೆ ಏನ್ ಮಾಡ್ತೀವಿ ಗೊತ್ತಿಲ್ಲ. ಈ ಸರ ಆದಷ್ಟು ಏನಾಗುತ್ತೆ ಅಂದ್ರೆ, ಈಗ ಏನೇ ಒಂದು ಮೆಡಿಸಿನ್ ಕಡಿಮೆ ಮಾಡ್ಬೇಕು ಅಂದ್ರು ಅದು ಭೂಮಿನೇ ಹಂಗ ಇದ ಅಡಿಟ್ ಆಗ್ಬಿಟ್ಟಿದೆ ಸರ್ ಮೆಡಿಸಿನ್ ಗೆ, ಇಲ್ಲಾಂದ್ರೆ ಬರಲ್ಲ. ಈ ಅಂಗಮರಿ ರೋಗ ಜಾಸ್ತಿ ಆಗ್ಬಿಟ್ಟಿದೆ, ಔಷಧಿ ಹೊಡಿಲೇಬೇಕು ಸರ್. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಬೆಳೆಯೋದು, ಸುಲಭ ಅಂತೂ ಅಲ್ಲ ಆಲೂಗಡ್ಡೆನ, ಸ್ವಲ್ಪ ಕಷ್ಟಪಟ್ಟು ಬೆಳಿಬೇಕು ಸರ್. ಆಗ್ಲೇ ಒಂದ್ ಮಾತು ಹೇಳ್ತಿದ್ರಿ, ಏನೇ ಬೆಳೆ ಮಾಡಿದ್ರು ನಾನು ವರ್ಷದಲ್ಲಿ 2 ಬೆಳೆ ಮಾಡ್ತೀನಿ, ಅದು ಲಾಭದಾಯಕ ಅಂತ ಹೇಳಿ, ಹೇಗೆ ಅಂತ ಹೇಳಿ ಸರ್. ಈಗ ಏನಾಗುತ್ತೆ ಅಂದ್ರೆ, ನಾವು ಜಮೀನಲ್ಲಿ ಬೋರ್ ಮಾಡಿಸ್ಕೊಂಡಿದೀವಿ, ಬೋರ್ ಇಲ್ಲ ಅಂದ್ರೆ ಒಂದೇ ಬೆಳೆ ಸಾಕಾಗುತ್ತೆ, ಈ ಜೋಳ ಒಂದೇ ಹಾಕ ಸರ್, ಆಲೂಗಡ್ಡೆ ಹಾಕಲ್ಲ. ಬೋರ್ ಇಲ್ಲ ಅಂದ್ರೆ ಆಲೂಗಡ್ಡೆ ಹಾಕಿದ್ರೆ ರಾಗಿ ಹಾಕ್ತಿವಿ. ರಾಗಿ ಏನಾಗುತ್ತೆ ಸರ್, ಆಲೂಗಡ್ಡೆ 2 ತಿಂಗಳಿಗೆ ಕ್ಲೋಸ್ ಆಗುತ್ತೆ, 2.5-3 ತಿಂಗಳು ಕ್ಲೋಸ್ ಆಗುತ್ತೆ ರಾಗಿ 3 ತಿಂಗಳು. ಈ ಆಲೂಗಡ್ಡೆ ಕಿತ್ಬಿಟ್ಟು ಪಟ್ಟಂತ ರಾಗಿ ಹಾಕಂತೀವಿ ಬೋರ್ ಇಲ್ದ ಹೋದ್ರೆ. ಬೋರ್ ಇದ್ರೆ ಸರ್ ಏನ್ ಮಾಡ್ತೀವಿ, ಆಲೂಗಡ್ಡೆ ಕಿತ್ಕೊಬಿಟ್ಟು ಜೋಳ ಹಾಕ್ತಿವಿ. ಆಲೂಗಡ್ಡೆ ಹಾಕಿ ಜಾಗದಲ್ಲಿ ಯಾಕೆ 2 ಬೆಳೆ ಮಾಡ್ತೀವಿ ಅಂದ್ರೆ, ಆಲೂಗಡ್ಡೆ ಸೊಪ್ಪೆಲ್ಲ ನೀಟಾಗಿ ಕರಗ್ಬಿಡುತ್ತೆ ಸರ್, ಒಳ್ಳೆ ಭೂಮಿ ಫಲವತ್ತತೆ ಆಗ್ಬಿಡುತ್ತೆ. ಆ ಫಲವತ್ತತೆ ಏನಾಗುತ್ತೆ, ಜೋಳ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಹಿಂಗಾರು ಜೋಳ ಹಾಕ್ದಾಗ ಪ್ಲಸ್ ಏನಪ್ಪಾ ಅಂದ್ರೆ ಮಳೆಗೆ ಸಿಗಲ್ಲ ಸರ್ ಜೋಳ, ಫಂಗಲ್ಸ್ ಏನೂ ಬರಲ್ಲ. ನನ್ನ ದೃಷ್ಟಿಯಲ್ಲಿ ಸರ್ ನಾನು ಮುಂಗಾರು ಜೋಳ ಹಾಕೋದ್ ಕಡಿಮೆ. ಮುಂಗಾರು ಜೋಳ ಏನಕ್ಕೆ ಹಾಕಲ್ಲ ಅಂದ್ರೆ, ಇವಾಗ ಫಂಗಲ್ಸ್ ಅಂದ್ರೂ ಜೋಳ ತಗೊಳಲ್ಲ, ಆಮೇಲೆ ಮಳೆ ಜಾಸ್ತಿ ಆದ್ರೂ ತೆನೆ ದಪ್ಪ ಬರಲ್ಲ. ಹಿಂಗಾರು ಜೋಳ ಸ್ವಲ್ಪ ಕಷ್ಟ ಆಗುತ್ತೆ, ನೀರ್ ಬಿಡ್ಬೇಕಾಗುತ್ತೆ. ನೀರ್ ಬಿಟ್ಟರು ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಹಿಂಗಾರು ಹಾಕ್ಬೇಕು ಸರ್ ಜೋಳನ. ಹಿಂಗಾರು ಅಂದ್ರೆ ಸ್ವಲ್ಪ ಬೇಗ, ಇಲ್ಲ ಲಾಸ್ಟ್ ಇರ್ಬಾರ್ದು, ಇಲ್ಲ ಮಧ್ಯಾಹ್ನ ಇರ್ಬೋದು, ಸ್ವಲ್ಪ ಬೇಗ ಹಾಕ್ಬೇಕಾಗುತ್ತೆ ಸರ್. ಆಲೂಗಡ್ಡೆ ಹಾಕಿ ಜೋಳ ಹಾಕ್ತಿವಿ ಸರ್, ಅದಕ್ಕೋಸ್ಕರನೇ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗಾರು ಜೋಳ ಹಾಕ್ತಿವಿ. ಈಗ ಜೋಳ ಏನ್ ಬೆಳ್ಕತ್ತಿರೋ ಆಲೂಗಡ್ಡೆ ಹಾಕಿದ ಜಾಗದಲ್ಲಿ ಅದು ಬೆಳೆನೂ ಚೆನ್ನಾಗಿ ಬರುತ್ತೆ, ಮತ್ತೆ ಒಳ್ಳೆ ಲಾಭನೂ ಕೂಡ ಆಗುತ್ತೆ. ಹ್ಞೂ ಸರ್, ಲಾಭನೂ ಆಗುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಈ ಆಲೂಗಡ್ಡೆ ಸ್ವಲ್ಪ ಕರಗಿರೋದ್ರಿಂದ ಈಗ ಜೋಳ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಈ ಕೋಳಿ ಸಾಕಾಣಿಕೆ ಹೆಂಗೆ ಪ್ರಾರಂಭ ಆಯ್ತು ನಿಮ್ದು? ಸರ್ ಕೋಳಿ ಸಾಕಾಣಿಕೆ ಏನಾಯ್ತು ಅಂದ್ರೆ, ಭೂಮಿಲಿ ನಾನು ಸರ್ ಕೋಸು ಹಾಕ್ತಿದ್ದೆ. ಆ ಕೋಸ ಹಾಕಿದ್ರು ಸರ್ ನನಗೆ ಒಂದ್ಸತಿ ಕೋಸ ಅವಾಗ ನಾನೇನ್ ಮಾಡಿದೆ, ಈ ಕೋಸ್ ಆಗ್ತೆ ಮತ್ತೆ ಆಲೂಗಡ್ಡೆ ಸರ್, ಆಲೂಗಡ್ಡೆ ನಾನು ನಿಮಗೆ ಆದಾಯ ಆದಾಯ ಅಂತ ಹೇಳ್ತಾನೆ ಇದೀನಿ, ಒಂದ್ ಟೈಮ್ ಲಾಸ್ ಆಯ್ತಲ್ಲ, ಅವಾಗ ಬೇಜಾರಾಯ್ತು, ನಾನು ಆಲೂಗಡ್ಡೆ ಯಾಕೆ ಕಂಟಿನ್ಯೂ ಮಾಡಬೇಕು, ಬೇರೆ ಏನಾದ್ರು ಮಾಡಬೇಕು. ನಮ್ಮ ಅಪ್ಪಾಜಿ ಇನ್ನೊಂದು ಹೇಳಿದ್ರು, ಸರ್ ನೀವು ಸ್ಕೂಲ್ ಬಿಟ್ಟಿದ್ಯಪ್ಪ, ನೀನು ಏನಾರೋ ಒಂದು ಮಾಡ್ಕೊಡ್ಬೇಕು ನಾನು ಅಂತ. ಅವಾಗ ನಮ್ಮ ಅಪ್ಪಗೆ ಹೇಳಿದ್ರೆ, ಕೋಳಿ ಫಾರ್ಮ್ ಮಾಡ್ಬಿಡಂ ಬಿಡಿ, ಇನ್ ಜಮೀನಿಗೆ ಯೂಸ್ ಆಗುತ್ತೆ ಗೊಬ್ಬರಕಾರ ಅಂತ ಹೇಳ್ಬಿಟ್ಟು ಕೋಳಿ ಫಾರ್ಮ್ ಮಾಡಿದ್ವಿ. ಅವಾಗ ಕೋಳಿ ಫಾರ್ಮ್ ಮಾಡಿದಾಗ ಅಲ್ಲಿಂದ ಏನಾಯ್ತು, ಪ್ಲಸ್ ಗೊಬ್ಬರಕ್ಕೂ ಆಯ್ತು, ಸರ್ ಕೋಳಿಗೆ ನಾವು ಕಂಪ್ನಿ ಕೋಳಿ ಬಿಡ್ತೀವಿ, ಆ ಕಂಪ್ನಿ ಅವರು ಇಂಟ್ರಿಕೇಶನ್ ತಗೋತಾರಲ್ವಾ, ಅವ್ರು ಕೆಜಿಗೆ ಇಷ್ಟು ಅಂತ ಕಮಿಷನ್ ಕೊಡ್ತಾರೆ ಸರ್ ನಮ್ಗೆ. ಅದು ನಮ್ಗೆ ಭೂಮಿ ಲಾಸ್ ಆದ್ರೆ ಸರ್ ನಮ್ಮ ಕೋಳಿ ಕಡೆಯಿಂದ ಆದಾಯ ಬರುತ್ತೆ, ಅದಕ್ಕೋಸ್ಕರ ಕೋಳಿ ಫಾರ್ಮ್ ಮಾಡಿದ್ವಿ ಸರ್ ನಾವು. ಕೋಳಿ ಫಾರ್ಮ್ ನನ್ನ ಕೃಷಿಯಲ್ಲಿ ಉಳಿಸಿದ್ದು ಅನ್ನ ಅಂತ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರಿ, ಇದು ಹೇಗೆ ಸರ್? ಹೇಗೆ ಅಂದ್ರೆ, ಈಗ ಬೆಳೆಯಲು ಗ್ಯಾರಂಟಿ ಇಲ್ಲ ಸರ್, ನಾನು ಅಗ್ರಿಕಲ್ಚರ್ ಮಾಡ್ತಾ ಇರ್ಬೋದು, ಆದ್ರೂ ಬೆಳೆದ್ ಗ್ಯಾರಂಟಿ ಇಲ್ಲ, ನಾನು ಬೆಳೆದೇ ಬೆಳಿತೀನಿ ಅನ್ನೋ ನಂಬಿಕೆ ಅಂತೂ ಇಲ್ಲ ನನಗೆ. ಬೆಳಿತೀನಿ ಅದು ಕೈ ಬರೋಷ್ಟು ಬರಲ್ಲ, ಕೈ ಬಂದಿದ್ದು ಬಾಯಿ ಬರಲ್ಲ ಅಂತ ಹೇಳ್ತಾರೆ ಸರ್, ಆ ತರ ಆಗ್ಬಿಟ್ಟಿದೆ ನಮಗೆ. ಈ ಕೋಳಿ ಫಾರ್ಮ್ದು ಹಂಗಲ್ಲ ಸರ್, ಇದು ಕರೆಕ್ಟಾಗಿ 42 ದಿವಸ ಕೋಳಿ ಕಷ್ಟಪಟ್ಟು ಮಾಡಿದ್ರೆ ಹೆಂಗಾದ್ರು ಸರ್, ಒಂದು ನನ್ನ ಕೋಳಿಗೆ ನಾನು 7,000 ಕೋಳಿ ಹಾಕ್ತೀನಿ, 7,000 ಏನಿಲ್ಲ ಅಂದ್ರೆ ಒಂದು 10 ಬಾಯಿ ಬರಲ್ಲ ಅಂತ ಹೇಳ್ತಾರೆ ಸರ್, ಆ ತರ ಆಗ್ಬಿಟ್ಟಿದೆ ನಮಗೆ. ಈ ಕೋಳಿ ಫಾರ್ಮ್ದು ಹಂಗಲ್ಲ ಸರ್, ಇದು ಕರೆಕ್ಟಾಗಿ 42 ದಿವಸ ಕೋಳಿ ಕಷ್ಟಪಟ್ಟು ಮಾಡಿದ್ರೆ ಹೆಂಗಾದ್ರು ಸರ್, ಒಂದು ನನ್ನ ಕೋಳಿಗೆ ನಾನು 7,000 ಕೋಳಿ ಹಾಕ್ತೀನಿ, 7,000 ಏನಿಲ್ಲ ಅಂದ್ರೆ ಒಂದು 16-17 ಟನ್ ಆಗುತ್ತೆ, ಅದ್ರ ಸರ್ ಕೆಜಿ ನನಗೆ 6.20 ರೂಪಾಯಿ ರೇಟ್ ಸಿಗುತ್ತೆ ಸರ್, ಅಷ್ಟು ಆದ್ರೆ ನನಗೆ ಅಮೌಂಟ್ ಆಗುತ್ತೆ ಸರ್, ಒಂದು 1,00,000 ದುಡ್ಡು ಸಿಗುತ್ತೆ, ಅದನ್ನ ತಗೋ ಬೆಳೆಗೆ ಹಾಕ್ತೀನಿ ಸರ್ ನಾನು, ಆ ಬೆಳೆ ಎರಡಕ್ಕೂ ನನ್ನ ಖರ್ಚಿಗೆ ಆಗುತ್ತೆ ಸರ್, ಅದರಿಂದ ಅದಕ್ಕೋಸ್ಕರ ಕೋಳಿ ಫಾರ್ಮ್ ಇಷ್ಟಪಡೋದು ಸರ್, ಕೋಳಿ ಫಾರ್ಮ್ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೋಸ್ಕರ. ಹೀಗೆ ಕೃಷಿಯ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ದನಕರುಗಳ ಸಾಕಾಣಿಕೆ, ಅದರಿಂದ ಹಾಲು ಉತ್ಪಾದನೆ, ಈ ತರದನ್ನ ಮಾಡ್ತಾ ಹೋದ್ರೆ ನಮ್ಮ ರೈತರಿಗೆ ಒಂದಷ್ಟು ಆದಾಯನೂ ಬರುತ್ತೆ ಮತ್ತೆ ಜೀವನವನ್ನು ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸರ್, ಹಾಲು ಉತ್ಪಾದನೆ ಸರ್ ಮಾಡಬೇಕು. ಇವಾಗ ಹಾಲು ಸರ್ ನಾವು ದಿನ ಒಂದು 50 ಲೀಟರ್ ಹಾಲು ಹಾಕ್ತಿವಿ, ಈ ಬೆಳಿಗ್ಗೆ 20-25 ಹಾಕ್ತಿವಿ, ಪರವಾಗಿಲ್ಲ ಸರ್ ಹಾಲಿಂದು ಪರವಾಗಿಲ್ಲ, ಖರ್ಚು ಜಾಸ್ತಿ ಬರ್ತಾ ಇದೆ ಸರ್, ಅದು ಹಾಲಿಂದು ಏನು ಅಷ್ಟು ಉಪಯೋಗ ಆಗ್ತಿಲ್ಲ ನನ್ನ ಪ್ರಕಾರ. ಈಗ ಸರ್ ಹೊರಗಡೆ ಯಾರು ಮೇಸಕ್ ಹೋಗಲ್ಲ, ಎಲ್ಲ ಮನೇಲೆ ಶೈಲಿನ ಮೇವ್ ಮಾಡ್ಕೊಂತಾರೆ, ಮನೇಲೆ ಹಾಕ್ತಾರೆ. ಈ ಡೈರಿಲಿ ಹಾಲು ರೈಟ್ ಕಡಿಮೆ ಮಾಡ್ಬಿಟ್ರಿ ಇವಾಗ, ಆ ರೈಟ್ ಸ್ವಲ್ಪ ರೈತರಿಗೆ ಅಂತ ಏನು ಸರ್ಕಾರದಿಂದ ಏನು ಸೇರಿಸ್ಕೊಡ್ತಾ ಇಲ್ಲ ಸರ್, ಹೇಗೆ ಸ್ವಲ್ಪ ಅವ್ರು ರೈಟ್ ಕೊಟ್ರೆ ಪರವಾಗಿಲ್ಲ ಸರ್, ಹಸ್ಕೊಳ್ದೆಲ್ಲ ಪರವಾಗಿಲ್ಲ ನಮ್ಗೆ, ಹಸ್ಕೊಳ್ದು ಉಪಯೋಗ ಆಗುತ್ತೆ, ಅದು ಏನಾಗಬೇಕೆ ತುಂಬಾ ಎಂಕರೇಜ್ ಕೊಡ್ತಾರೆ, ಪರವಾಗಿಲ್ಲ ಬೆಳೀರಿ ನಾನು ಏನೇ ಆದ್ರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಉದ್ದೇಶಕ್ಕೆ ಅವ್ರು ಹೇಳ್ತಾರೆ ಸರ್ ಸಪೋರ್ಟ್ ಮಾಡ್ತೀನಿ ಅಂತ, ಅದಕ್ಕೆ ನಾನು ಇನ್ನೂ ಎಂಕರೇಜ್ ಆಗಿ ಬೆಳಿತೀನಿ ಸರ್, ಪರವಾಗಿಲ್ಲ ಕೃಷಿಲೇನು ಬೇಜಾರಾಗಂತ ವಿಚಾರ ಏನಿಲ್ಲ. ನಮ್ ತರನೇ ಕೃಷಿ ಸರ್ ಏನಾಗ್ತಾ ಇದೆ ಅಂದ್ರೆ, ಈ ಹಳ್ಳಿಲೆಲ್ಲ ಕೃಷಿ ಬೇಡ ಬೇಡ ಬೇಡ ಎಲ್ಲ ಬೆಂಗಳೂರು ಬೀಳ್ತಾ ಇದಾರೆ, ಕೃಷಿ ಬೇಡ ಅಂತಂದ್ರೆ ಯಾರು ಸರ್ ಮಾಡೋರು ಮುಂದೆ? ಈಗ ಅಗ್ರಿಕಲ್ಚರ್ ಕೆಲಸ ಮಾಡ್ತಾವ್ರೆ ಅಂದ್ರೆ ಜನಗಳು ಒಂಥರ ಏನೋ ಕೇಳ್ ಮಾಡ ತಿಳ್ಕೊಬಿಟ್ಟಿದಾರೆ, ರೈತರಿಗಾದ್ರೆ ಓ ರೈತರಿಗೆ ಕೆಲಸ ಮಾಡ್ತಾ ಇದಾರ ಅನ್ನೋ ಉದ್ದೇಶ, ಆ ರೈತರಿಗೆ ಏನ್ ಕೊಡೋ ತರ ಆಗ್ಬೇಕು ಸರ್ ನಮ್ಮ ಇದು, ನಮ್ ದೇಶ ಹೆಂಗ್ ಬೆಳಿಬೇಕು ಅಂದ್ರೆ ರೈತರು ಅವರೇ ಹುಡುಕೊಂಡ್ ಹೆಣ್ ಕೊಡ್ಬೇಕು, ಆ ತರ ನಾವ್ ಬೆಳಿಬೇಕು ಸರ್ ರೈತರುಗಳು. ಇನ್ ಮುಂದೆ ರೈತರಿಗೆ ಹೆಣ್ ಕೊಡ್ಬೇಕು ಅಂದ್ರೆ ಹುಡುಕಿ ಬರ್ಬೇಕು, ಆ ತರ ಇರಬೇಕು. ನನ್ಗಂತೂ ಆ ತರ ಮಾಡ್ಬೇಕು ಅನ್ನೋದೊಂದು ಆಸೆ ಸರ್. ಯಾರೇ ಒಬ್ರಾದ್ರೂ ರೈತರಿಗೆ ಮದುವೆ ಆಗಿದ್ದಾರೆ ಅಂದ್ರೆ ಯಾರು ಮದುವೆ ಆಗಿದ್ದಾರೆ? ರೈತ. ರೈತ ಅಂದ್ರೆ ಏನೋ ಒಂಥರ ಮಾತಾಡ್ತಾರೆ, ಎಲ್ಲಾ ಕೆಲಸವರೇ ಬೇಕು ಅಂದ್ರೆ ಸರ್ ನಾವು ರೈತರ ಇಲ್ದಲ್ಲಿ ಕೆಲಸ ಏನ್ ಮಾಡಕ್ಕಾಗತ್ತೆ ಹೇಳಿ? ಹಂಗಾಗಿ ರೈತರು ಕೂಡ ಇರಬೇಕು ಅನ್ನುವಂಥದ್ದು, ರೈತರು ಕೂಡ ಇರಬೇಕು ಸರ್. ನನ್ನ ಪ್ರಕಾರ ರೈತರನ್ನ ಫಸ್ಟ್ ಉಳಿಸ್ಕೋಬೇಕು, ರೈತರಿಗೆ ಏನೇ ಪ್ರೋತ್ಸಾಹ ಬೇಕು ಕೊಡ್ಬೇಕು ಸರ್. ಸ್ವಲ್ಪ ಸರ್ಕಾರದವರು ಗೊಬ್ಬರ ಎಲ್ಲ ಸಬ್ಸಿಡಿ ಸ್ವಲ್ಪ ಕೊಡ್ಬೇಕು ಸರ್. ಈ ವರ್ಷ ಎಲ್ಲ ಈಗ 10-26 ರೂಪಾಯಿ ರೇಟ್ ಆಗಿದೆ, DAP 1,400 ಆಗಿದೆ, ಇವ್ರಿಗೆಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ರೈತರು ಉಳ್ಕೋಬೇಕು ಅಂದ್ರೆ ಸಬ್ಸಿಡಿ ತರ ಕೊಡ್ಬೇಕು ಸರ್. ಇವರು ನಮ್ಮ ರೈತರು ಬೆಳೆಸಬೇಕು ಅಂದ್ರೆ ಸರ್ಕಾರ ಮನ್ಸ್ ಮಾಡ್ಬೇಕು, ಸರ್ಕಾರ ಮನ್ಸ್ ಮಾಡಿ ಒಂದು ಮೆಡಿಸಿನ್ ಆಗ್ಲಿ ಯಾವ್ದೇ ಆಗ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಮಾಡ್ಕೊಂಡು ಹೋದ್ರೆ ರೈತರು ಕೂಡ ಇಷ್ಟಪಡ್ತಾರೆ. ಏನು ಉಳಿಲಿಲ್ಲ ಅಂದ್ರೆ ಯಾರು ಮಾಡಕ್ ಇಷ್ಟಪಡಲ್ಲ ಸರ್. ರೈತರು ಉಳಿಬೇಕು ಅಂದ್ರೆ ಸರ್ಕಾರ ಏನಾದ್ರು ಮಾಡ್ಬೇಕು ಸರ್. ಗೊಬ್ಬರ ದರ ಒಂದ್ ಕಡಿಮೆ ಮಾಡಿದ್ರೆ ಬೆಳೆನಾರು ಬೆಳಿತಿದ್ವಿ ನಾವು ಚೆನ್ನಾಗಿ, ಬೆಳೆ ಬೆಳೆದ್ರೆ ಎಲ್ಲರಿಗೂ ಸಿಗುತ್ತೆ ಸರ್. ಈಗ ದೇಶನೇ ಈಗ ಊಟ ತಿನ್ನದೆ ಈಗ ರೈತರಿಂದ ತಾನೇ ಅನ್ನ ತಿಂತಿರೋದು, ರೈತರನ್ನ ಬೆಳೆಸ್ಬೇಕು ಸರ್. ನಮಗೆ ರೈತರು ಏನ್ ತೊಂದರೆ ಇಲ್ಲ ಸರ್, ರೈತರು ನಂಬಿಕೆ ಭೂಮಿ ನಂಬಿ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಬರಲ್ಲ ಸರ್ ಭೂಮಿಲಿ. ಒಳ್ಳೆದು ಶಶಿಧರ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? 9164364 ಸರ್ ನಮ್ದು, ಶಶಿಧರ್ ಅಂತ. ಇನ್ನೊಂದ್ಸರಿ ನಿಧಾನಕ್ಕೆ ಹೇಳಿ ಸರ್. 9164364 ಸರ್. ಒಳ್ಳೆದು ಶಶಿಧರ್, ಇದುವರೆಗೆ ಈ ಆಲೂಗಡ್ಡೆ ಮತ್ತೆ ಶುಂಠಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಶುಂಠಿ ಹಾಗೂ ಆಲೂಗಡ್ಡೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಕಬ್ಬಳ್ಳಿಯ ಯುವ ಕೃಷಿಕ ಕೆಸಿ ಶಶಿಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಗಂಧದ ಮರತೋಪ ತೊಳುದಾವೆ